ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಚಿತ್ರದುರ್ಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇನೆ ಹಾಗೂ ಪ್ರಜಾ ಕಲ್ಯಾಣ ಸಮಿತಿ ಚಿತ್ರದುರ್ಗ ಇವರ ವತಿಯಿಂದ ಗಾನ ಸಂಗಮ ಸೀಸನ್ 2 ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಜನವರಿ 24-25 ವಾಲ್ಮೀಕಿ ಭವನದಲ್ಲಿ. ಸಂಗೀತಾಸಕ್ತರು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ದೂರಿ ವೇದಿಕೆಯ ಮಹಾಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲಿ. ಆಯ್ಕೆಯಾದ ಅತ್ಯುತ್ತಮ ಗಾಯಕರಿಗೆ ನಮ್ಮ ಆಲ್ಬಂನಲ್ಲಿ ಹಾಡುವ ಅವಕಾಶ. ಸ್ಪರ್ಧೆ ಕುರಿತು ಮಾಹಿತಿಗಾಗಿ ನೋಂದಣಿಗಾಗಿ ಸಂಪರ್ಕಿಸಿ 8 8 6 1 5 1 6 1 3 8. ಅಂದೇ ಸಂಗೊಳ್ಳಿ ರಾಯಣ್ಣ ಧ್ವನಿ ಸುರುಳಿ ಜನಾರ್ಪಣೆ. ಈಗ ಕೇಳಿ ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ತೋಟಗಾರಿಕಾ ಕ್ಷೇತ್ರದ ತೋಟಗಾರಿಕಾ ಅಧಿಕಾರಿ ಎಲ್ ಅಭಿಲಾಷ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಇರುವಂತಹ ಇಂದಿರಾ ತೋಟಗಾರಿಕಾ ಕ್ಷೇತ್ರದಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಎಲ್ ಅಭಿಲಾಷ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ, ಹೆಚ್ಚಿನ ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಸಾಮಾನ್ಯವಾಗಿ ಈ ಒಂದು ವ್ಯಾಪ್ತಿಯೊಳಗಡೆ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸರ್? ಮೊದಲು ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ನಮ್ಮ ಚಿತ್ರದುರ್ಗ ಮಧ್ಯ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಿರೋದು ನಮ್ಮೆಲ್ಲರಿಗೂ ಗೊತ್ತಿರಂಗೆ ತೆಂಗು, ಅಡಿಕೆ, ದಾಳಿಂಬೆ, ಈರುಳ್ಳಿ, ಹಾಗೆ ಕೆಲವೊಂದು ಹೂವಿನ ಬೆಳೆಗಳು ಮತ್ತೆ ತರಕಾರಿ ಬೆಳೆಗಳನ್ನ ನಾವು ಹೆಚ್ಚಿನದಾಗಿ ಬೆಳೀತಾ ಇದೀವಿ ಸರ್. ಈ ಚಳಿಗಾಲ ಇದ್ ಮುಗಿದ ತಕ್ಷಣ ನೆಕ್ಸ್ಟ್ ನಮಗೆ ಬೇಸಿಗೆ ಕಾಲ, ಸಿವಿಯರ್ ಬೇಸಿಗೆ ಕಾಲ ಅಂತಾನೆ ಹೇಳ್ಬೋದು ಸರ್. ಹಂಗಾಗಿ ಇದು ಚಳಿನೂ ಅಷ್ಟೇ ಸರ್, ತುಂಬಾ ಸಿವಿಯರ್ ಆಗಿದೆ ಈ ವರ್ಷ ಮಾತ್ರ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರಂಗೆ ರಷ್ಯಾದ ಸೈಬೀರಿಯಾದಿಂದ ಈ ಚಳಿಗಾಳಿ ನಮ್ಮ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ಬೀಸ್ತಾ ಇದೆ ಸರ್. ಹಂಗಾಗಿ ಈ ವರ್ಷ ನಾವು ತುಂಬಾ ಅತಿ ಹೆಚ್ಚಿನ ಚಳಿ ನೋಡ್ತಾ ಇದೀವಿ. ಹೆಂಗೆ ನಾವು ಮನುಷ್ಯರಿಗೆಲ್ಲ ಹೆಚ್ಚಿನ ಚಳಿ ಕಾಣಿಸ್ಕಂತಿದೆಯೋ ಅದೇ ರೀತಿನೇ ನಮ್ಮ ಬೆಳೆಗಳಿಗೂ ಕೂಡ ಹೆಚ್ಚಿನದಾಗಿ ಅವಕ್ಕೆ ತೊಂದರೆ ಆಗ್ತಾ ಇದೆ. ಆದ್ರಿಂದ ನಾವು ಆದಷ್ಟು ಈ ಟೈಮಲ್ಲಿ ಕೆಲವೊಂದು ನೀರಿನ ನಿರ್ವಹಣೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ನಾವು ಈ ಚಳಿಯಿಂದ ನಾವು ಅವುಗಳನ್ನ ರಕ್ಷಣೆ ಮಾಡಬಹುದು ಅಂತ ಈ ಟೈಮಲ್ಲಿ ನಾನು ಹೇಳಕ್ ಬಯಸ್ತೀನಿ ಸರ್. ಕೆಲವೊಂದು ಪ್ರಾಕ್ಟೀಸ್ ಏನೇನು ಕಲ್ಚರಲ್ ಪ್ರಾಕ್ಟೀಸಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತಲ್ಲ, ಅದ್ರ ಬಗ್ಗೆ ನಾವು ಹೇಳೋದಾದ್ರೆ ಮೊದಲನೇದಾಗಿ ನಾವು ಈಗ ಈ ಮಲ್ಚಿಂಗ್ ಶೀಟ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ತರಕಾರಿ ಬೆಳೀತಕ್ಕಂತ ಸುಮಾರು ಜನ ರೈತರುಗಳು ಯೂಸ್ ಮಾಡ್ತಿದ್ದಾರೆ ಈಗ ಆಲ್ರೆಡಿನ. ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಶೀಟ್ ಅಂತ ಓದಿಕೆ, ಪ್ಲಾಸ್ಟಿಕ್ ಓದಿಕೆ, ಆ ಓದಿಕೆನ ನಾವು ಹಾಕೋದ್ರಿಂದ ನಾವು ಬೇರುಗಳಿಗೆ ಆದಷ್ಟು ಬೆಚ್ಚಿಗಿಡಂಗೆ ನೋಡ್ಕೋಬಹುದು. ಅದಾಗ್ಲಿಲ್ಲ ಅಂತಂದ್ರೆ ನಾವು ನಮ್ಮ ತೋಟದಲ್ಲೇ ಸಿಗ್ತಕ್ಕಂತ ಗರಿಗಳು, ತೋಟದ ವೇಸ್ಟ್ಗಳು ಏನೇನ್ ಸಿಗುತ್ತೆ ಎಲ್ಲ ಗಿಡಗಳ ಸುತ್ತ ಬುಡಗಳಿಗೆ ಹಾಕಿ ಗಿಡಗಳಿಗೆ ಹೆಚ್ಚು ಚಳಿ ಫೀಲ್ ಆಗದೆ ಇರೋ ರೀತಿ ನೋಡ್ಕೋಬಹುದು ಸರ್. ಅಂದ್ರೆ ಅದಕ್ಕೆ ಇದು ಒಂಥರ ಉಪಯೋಗ ಆಗುತ್ತೆ. ಹೌದು, ಉಪಯೋಗ ಆಗುತ್ತೆ. ತೇವಾಂಶನ ಕಾಪಾಡುತ್ತೆ ನೀರಲ್ಲಿ ಪ್ರತಿ ಮೊದಲನೇದಾಗಿ, ಮತ್ತೆ ಆಮೇಲೆ ಈ ಚಳಿಗಾಳಿ ಬೇರುಗಳಿಗೆ ತಲುಪದಂತೆ ಕಾಪಾಡುತ್ತೆ ಸರ್. ಆದಷ್ಟು ಬೇರುಗಳಿಗೆ ಚಳಿಗಾಳಿ ತಲುಪಬಾರದು ಅಂತ ಹೇಳ್ತೀರಾ? ಹೌದು, ಈ ಸೂರ್ಯನ ಏನ್ ಕಿರಣಗಳು ನಮ್ಗೆ ಅಗಲತ್ತಲ್ಲಿ ಭೂಮಿಗೆ ಬೀಳುತ್ತೆ, ಅದು ಮತ್ತೆ ನೈಟ್ ಅಲ್ಲಿ ಆವಿಯಾಗಿ ಮತ್ತೆ ವಾಪಸ್ ವಾತಾವರಣಕ್ಕೆ ಹೋಗದ ರೀತಿಯಲ್ಲಿ ಇವು ತಡೆದು ಭೂಮಿಲಿ ಬೆಚ್ಚನೆಗಿನ ವಾತಾವರಣವನ್ನ ಒಂದು ಸೂಕ್ಷ್ಮ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒದಿಕೆ. ಅಂದ್ರೆ ಒದಿಕೆ ಅಂತಂದ್ರೆ ಎಲ್ಲಾ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಮಾಡಕ್ ಆಗಲ್ಲ. ಎಸ್ ಸರ್, ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ ಮಾಡಕ್ ಆಗಲ್ಲ. ಆದ್ರೆ ತುಂಬಾ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಮಾಡಬಹುದು. ಈ ಹಣ್ಣಿನ ಬೆಳೆಗಳಲ್ಲೆಲ್ಲ ಮಾಡಬಹುದು ಸರ್. ಈ ವೀಡ್ ಮ್ಯಾಟ್ ಅಂತ ಅದರಲ್ಲಿ ಕರಿತೀವಿ, ಅದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ತರಕಾರಿಗಳಿಗೆ ಬಂದ್ರೆ ಈಗ ಹೇಳಿದ್ವಲ್ಲ ನಾವು ಪ್ಲಾಸ್ಟಿಕ್ ಹೊದಿಕೆ ಅಂತೇಳಿ, ಅದನ್ನ ಯೂಸ್ ಮಾಡ್ಕೋಬಹುದು. ಈರುಳ್ಳಿನೂ ಕೂಡ ಇದರಲ್ಲೇ ಬೆಳಿಬಹುದಾಗಿದೆ. ಬಟ್ ಹೆಚ್ಚಿನ ರೈತರು ಮಡಿಗಳು ಮಾಡ್ಕೊಂಡು ಈ ಕಡೆ ನೀರ್ ಕೊಡ್ಕೊಂಡು ಆತರ ಬೆಳೆಯೋದ್ರಿಂದ ಈ ಪ್ಲಾಸ್ಟಿಕ್ ಹೊದಿಕೆನ ಯೂಸ್ ಮಾಡಕ್ಕಾಗಲ್ಲ. ಆ ತರದೊಂದು ಕೆಲವೊಂದು ಬೆಳೆಗಳು ಎಕ್ಸೆಪ್ಷನ್ಸ್ ಇದೆ ಸರ್. ಅಂದ್ರೆ ಇದ್ರ ಬಗ್ಗೆ ಎಲ್ಲ ನಮ್ ರೈತರಿಗೆ ಗೊತ್ತಿರಬೇಕಲ್ಲ ಸರ್, ಈ ತರ ಹೊದಿಕೆ ಮಾಡಿ ನಾವು ಬೆಳಿಬೇಕು ಅನ್ನೋದು. ಎಸ್ ಸರ್, ಹೌದು, ಗೊತ್ತಿರಲ್ಲ. ಈಗ ನಿಮ್ಮ ಒಂದು ತೋಟಗಾರಿಕಾ ಇಲಾಖೆಯಿಂದ ಏನಾದರೂ ನಮ್ಮ ರೈತರಿಗೆ ಏನಾದರೂ ಮಾಹಿತಿ ಕೊಡ್ತಾ ಇದ್ದೀರಾ? ಎಸ್ ಸರ್, ಕೊಡ್ತಾ ಇದೀವಿ. ನಾವು ಪೀರಿಯಾಡಿಕಲಿ ಟೈಮ್ ಟು ಟೈಮ್ ರೈತರುಗಳಿಗೆ ತರಬೇತಿಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಡೈರೆಕ್ಟ್ ನಮ್ಮ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಒಬ್ಬರಿಗೊಬ್ಬರು ಎಲ್ಲಾ ಕಡೆ ಎಲ್ಲಾ ತಾಲೂಕಿನಲ್ಲೂ ಕೆಲಸ ನಿರ್ವಹಿಸಿದ್ದಾರೆ. ಅವರು ಕೂಡ ಹೆಚ್ಚಿನ ಮಾಹಿತಿ ಡೈರೆಕ್ಟ್ ಆಗಿ ರೈತರಿಗೆ ಗ್ರಾಮ ಪಂಚಾಯತಿ ಲೆವೆಲ್ ಹಳ್ಳಿ ಲೆವೆಲ್ ಗಳ ಹೋಗಿ ಮಾಹಿತಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಈ ತರ ಆಕಾಶವಾಣಿಗಳಿಂದ ಆಗಿರ್ಬೋದು, ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಕಾಲ ಆಗಿರೋದ್ರಿಂದ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ಎಲ್ಲದರಲ್ಲೂ ನಾವು ಮಾಹಿತಿ ತುಣುಕುಗಳನ್ನು ಹಂಚ್ಕೊಂತಾ ಇದೀವಿ ಸರ್. ಆದಷ್ಟು ಚಳಿಗಾಲದಲ್ಲಿ ಸಾಕಷ್ಟು ಈ ತರ ಮುಂಜಾಗ್ರತೆ ಕ್ರಮಗಳನ್ನ ತಗೊಂಡು ಅವರು ಕೃಷಿಯನ್ನೇ ಮಾಡಿದ್ರೆ ಸಾಕಷ್ಟು ಒಂದು ತೋಟಗಾರಿಕಾ ಬೆಳೆಗಳನ್ನ ನಾವು ರಕ್ಷಣೆ ಮಾಡಿದಂಗಾಗುತ್ತೆ. ಸರಿ ಸರ್, ಈಗ ಏನಾಗುತ್ತೆ ಅಂತಂದ್ರೆ ಮುಂಚೆ ಎಲ್ಲ ಫ್ಲಡ್ ಇರಿಗೇಷನ್ ಮಾಡ್ತಿರೋ ಸರ್, ಹಂಗೆ ಹಾಯಿ ನೀರು ಬಿಡ್ತಾ ಇದ್ರು. ಹಾಯಿ ನೀರು ಬಿಡೋದ್ರಿಂದ ಹೆಚ್ಚಿಂದು ನೀರು ಪೋಲಾಗುತ್ತೆ, ಮತ್ತೆ ಕಳೆಗಳು ಬೇರೆ ಎಲ್ಲಾ ಕಡೆ ಬೆಳೆಯೋದಕ್ಕೆ ಅನುವು ಮಾಡಿಕೊಟ್ಟಂಗಾಗುತ್ತೆ. ಸೊ ನಾವು ಈಗ ಆಲ್ರೆಡಿ ಈ ಹಾಯಿ ನೀರು ಬಿಡೋದ್ರಿಂದ ಹಿಡಿದು ಸೂಕ್ಷ್ಮ ಹನಿ ನೀರಾವರಿ ಪದ್ಧತಿವರೆಗೂ ಬಂದ್ಬಿಟ್ಟಿದೀವಿ ಈಗ ಆಲ್ರೆಡಿನ. ಅದಕ್ಕಂತಾನೆ ಸರ್ಕಾರ ತುಂಬಾ ಸಬ್ಸಿಡಿಗಳನ್ನೆಲ್ಲ ಕೊಟ್ಟು ಅದನ್ನ ಪ್ರಮೋಟ್ ಮಾಡ್ತಾ ಇದೆ. ಎಲ್ಲ ನಮ್ಮ ರೈತ ಬಾಂಧವರು, ಕೇಳುಗರು ಎಲ್ಲರನ್ನು, ಎಲ್ಲಾ ತೋಟಗಾರಿಕೆ ಬೆಳೆಗಳು ಹಾಗೂ ಕೆಲವೊಂದು ಕೃಷಿ ಬೆಳೆಗಳಲ್ಲಿ ಕೂಡ ನಾವು ಹನಿ ನೀರಾವರಿ ಪದ್ಧತಿ ಆಗಿರ್ಬೋದು, ಸ್ಪ್ರಿಂಕ್ಲರ್ ಪದ್ಧತಿ ಆಗಿರ್ಬೋದು, ಅವನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಅತಿ ಕಡಿಮೆ ನೀರಿನಲ್ಲಿ ಕೂಡ ಉತ್ತಮವಾದ ಬೆಳೆ ತೆಗಿಬಹುದು. ಮತ್ತು ಡೈರೆಕ್ಟ್ ಆಗಿ ನಾವು ಗಿಡಗಳ ಬುಡಗಳಿಗೆನೆ ಕೊಡಬಹುದು, ಕಳೆನು ಕೂಡ ನಿರ್ವಹಣೆ ಮಾಡಬಹುದು. ಈಗ ಸಾಮಾನ್ಯವಾಗಿ ವರ್ಷದ ಎಲ್ಲಾ ಕಾಲದಲ್ಲೂ ಹೆಚ್ಚಿನ ಒಂದು ನೀರನ್ನ ಕೇಳಲ್ಲ ತೋಟಗಾರಿಕಾ ಬೆಳೆಗಳು. ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ತಂಪಿರುತ್ತೆ, ಸಕಲಕ್ಕೆ ತಕ್ಕಂತೆ ಮಳೆ ಬಂತು ಅಂದ್ರೆ ಅವಾಗ ನೀರು ಹಾಯಿಸುವಂತದ್ದು ಅವಶ್ಯಕತೆ ಇರಲ್ಲ. ಅಂದ್ರೆ ಈಗ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಈಗ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಸರ್? ಸರ್, ಹೌದು, ಇದು ಉತ್ತಮವಾದ ಕ್ವಶನ್. ಯಾಕಂದ್ರೆ ಈ ಚಳಿ ಮತ್ತೆ ಬೇಸಿಗೆ ಎರಡು ನಮಗೆ ವಿಭಿನ್ನವಾದ ಹವಾಗುಣಗಳು. ಈ ಚಳಿಗಾಲದಲ್ಲಿ ನಾವು ಏನಾಗುತ್ತೆ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಬೇರುಗಳಿಗೆ, ಈ ಅದರಲ್ಲೂ ಸೂಕ್ಷ್ಮ ಬೇರುಗಳು ಇರ್ತವೆ, ವೈಟ್ ಬೇರುಗಳು ಅಂತ ಕರಿತೀವಿ, ಬಿಳಿ ಬೇರುಗಳು, ಅವಕ್ಕೆ ನಾವು ಚಳಿಗಾಲದಲ್ಲಿ ಜಾಸ್ತಿ ಚಳಿ ಏನಾದರೂ ಆಗೋಗ್ಬಿಟ್ರೆ, ತುಂಬಾ ಚಳಿ ವಾತಾವರಣದಲ್ಲಿ ಫೀಲ್ ಆದ್ರೆ ಅವು ಡಾರ್ಮೆಂಟ್ ಹೋಗೋ ಸಾಧ್ಯತೆ ಇರ್ತದೆ. ಅಂದ್ರೆ ನೀರು ಮತ್ತೆ ಆಹಾರಗಳನ್ನೆಲ್ಲ ಹೀರ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ಬಿಡುತ್ತೆ ಸರ್. ಶಕ್ತಿ ಕಳ್ಕೊಂಡ್ಬಿಡ್ತವೆ. ಸೊ ಅದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ನೀರುಗಳನ್ನ ನಾವು 3-4 ದಿನಕ್ಕೊಂದ್ಸಲ ಈ ತೋಟಗಾರಿಕೆ ಬೆಳೆಗಳಿಗೆ ಅನುಸಾರವಾಗಿ, ಮತ್ತೆ ಭೂಮಿ ಕಪ್ಪು ಭೂಮಿ, ಕೆಂಪು ಭೂಮಿ, ಮರಳು ಭೂಮಿ ಎಲ್ಲ ಇರ್ತವೆ, ಭೂಮಿಗೆ ಅನುಸಾರವಾಗಿ ನಾವು ಕಾಲಕಾಲಕ್ಕೆ ತಕ್ಕನಂಗೆ ನೀರು ನಿರ್ವಹಣೆ ಮಾಡ್ತಾ ಇರಬೇಕು. ಆಮೇಲೆ ನಾನು ಹೇಳ್ದ ಆವಾಗಲೇ ಹೇಳ್ದ ಹಾಗೆ ಭೂಮಿಗೆ ಒದಿಕೆ ಹಾಕಿರ್ಬೇಕು ಸರ್. ಇಷ್ಟೆಲ್ಲ ಮಾಡೋದ್ರಿಂದ ಈ ನೀರು ಬೇರುಗಳಿಗೆ ತಲುಪಿ ನಾವು ಏನ್ ಚಳಿ ಇದೆಯಲ್ಲ ಅದನ್ನ ಕಡಿಮೆ ಮಾಡುತ್ತೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಕಳೆಗಳನ್ನೇ ಕಿತ್ತು ಮತ್ತೆ ಅವು ಬುಡಕ್ ಹಾಕಿದ್ರೆ ಎಲ್ಲೋ ಒಂದ್ ರೀತಿ ಅದನ್ನು ಒದಿಕೆ ಆಗುತ್ತಲ್ವಾ? ಹೌದೌದು ಸರ್, ಹೌದು. ಏನು ನಮ್ಮ ತೋಟದಲ್ಲಿ ಸುಮಾರು ನಾವೆಲ್ಲ ಅಡಿಕೆ ತೆಂಗು ಎಲ್ಲ ಮಾಡಿದೀವಿ, ಅದರಿಂದ ಬಂದಿರತಕ್ಕಂತ ಗರಿಗಳು ಇರ್ಬೋದು ಅವನ್ನೆಲ್ಲ ಕಟ್ ಮಾಡಿ ಈಗೆಲ್ಲ ಥ್ರಾಶರ್ಸ್ ಅಂತ ಮೆಕನೈಸೇಷನ್ ಬಂದಿದ್ದಾವೆ ಸರ್, ಥ್ರಾಶರ್ ಅಂತ ಕರೀತಾರೆ. ಆ ಥ್ರಾಶರ್ ಯೂಸ್ ಮಾಡ್ಕೊಂಡು ಟ್ರಾಕ್ಟರ್ ಅಟ್ಯಾಚ್ಡ್ ಅವು, ಅದನ್ನು ಪುಡಿ ಮಾಡಿ ಬುಡಕ್ ಹಾಕ್ಬೋದು. ಇಲ್ಲ ಅಂತಂದ್ರೆ ಅದಿಲ್ದೇ ಇರೋ ರೈತರು ಕಟ್ ಮಾಡಿ ಡೈರೆಕ್ಟ್ ಆಗಿ ಬುಡಿಕೆ ಒದಕೆ ಹಾಕ್ಬಹುದು. ಮತ್ತೆ ಇನ್ನ ದ್ವಿದಳ ಧಾನ್ಯಗಳು, ಈ ಹುರುಳಿ, ಅಳಸಂದೆ, ಅವರೆ, ಮತ್ತೆ ಈ ಸೆಣಬು, ಡಯಂಚ, ಮತ್ತೆ ಡಬಲ್ ಬೀನ್ ಅಂತ ಬರುತ್ತೆ ಸರ್, ಇವೆಲ್ಲವನ್ನು ನಾವು ಡೈರೆಕ್ಟ್ ಆಗಿ ಅಂತರ ಬೆಳೆಯಾಗಿ ಬೆಳೆದು, ಅದರಲ್ಲೂ ಈ ಬೇಸಿಗೆಯಲ್ಲಿ ಬೆಳೆಯೋದ್ರಿಂದ ತುಂಬಾ ಅನುಕೂಲಗಳಿದಾವೆ ಸರ್. ಬೆಳೆದ್ಬಿಟ್ಟು ಅವನ್ನ ಅಲ್ಲೇನೆ ನಾವು ರೋಟರ್ಗಳನ್ನೆಲ್ಲ ಹಾಕಿ ಭೂಮಿಗೆ ಸೇರಿಸೋದ್ರಿಂದ ನಾವು ಉತ್ತಮವಾದ ಪೋಷಕಾಂಶಗಳು ಭೂಮಿಗೆ ಸೇರಿಸದಂಗ ಆಗುತ್ತೆ, ಮತ್ತೆ ಒದಕೇನೂ ಆಗುತ್ತೆ. ಡೈರೆಕ್ಟ್ ಆಗಿ ನಾವೇನ್ ಮನಸ್ಸಲ್ಲಿ ಇಟ್ಕೋಬೇಕು ಅಂದ್ರೆ, ನಾವೆಲ್ಲ ರೈತ ಬಾಂಧವರು, ಸೂರ್ಯನ ಕಿರಣಗಳು ಡೈರೆಕ್ಟ್ ನಮ್ಮ ಭೂಮಿಗೆ ತಾಗಬಾರದು. ಹಾಗಾದ್ರೆ ನಾವು ಅಂದ್ರೆ ಬೇಸಿಗೆಯಲ್ಲಿ ಆದಷ್ಟು ದ್ವಿದಳ ಧಾನ್ಯಗಳನ್ನ ಬೆಳೆದ್ರೆ, ಈಗ ಬೆಳೆ ಇರ್ತಾವ, ಬೆಳೆ ಮೇಲೆ ಬಿಸಿಲು ಕಿರಣ ಬೀಳ್ತಾವೆ, ಆಗ ಭೂಮಿ ಮೇಲೆ ಬಿಸಿಲು ಬೆಳೆದೆ ನಾವು ತಡೆಹಿಡಿಬಹುದು ಅಂತ ಹೇಳ್ತೀರ? ಹೌದೌದು. ಇದರಿಂದ ಈ ತೆಂಗಿನಲ್ಲಾಗಿರ್ಬೋದು, ಅಡಿಕೆಯಲ್ಲಾಗಿರ್ಬೋದು, ಅಥವಾ ತೋಟಗಾರಿಕೆ ಹಣ್ಣಿನ ಬೆಳೆಗಳಲ್ಲಾಗಿರ್ಬೋದು, ಈ ಕಾಯಿ ಪುತ್ತೆ, ಹೂಗಳು ಉದುರ ತಪ್ಪುತ್ತೆ, ಇದೆಲ್ಲ ತುಂಬಾ ಕಡಿಮೆ ಆಗುತ್ತೆ ಸರ್. ಸಾಮಾನ್ಯವಾಗಿ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಅಂತಂದ್ರೆ, ಈಗ ಹಣ್ಣಿನ ಬೆಳೆಗಳು ಬರ್ತವೆ, ತರಕಾರಿ ಬೆಳೆಗಳು ಬರ್ತವೆ, ತೆಂಗು, ಅಡಿಕೆ, ಈ ತರದ ಎಲ್ಲಾ ಬೆಳೆಗಳು ಬರ್ತವೆ. ಈಗ ಹೆಚ್ಚು ನೀರು ಬೇಡುವಂತಹ ಈ ಒಂದು ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಯಾವ್ಯಾವ ಸರ್? ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಆಲ್ಮೋಸ್ಟ್ ಎಲ್ಲವನ್ನು ಕಡಿಮೆನೆ ಬೀಳ್ತವೆ. ಆದ್ರೆ ಹೆಚ್ಚಿನದಾಗಿ ನಾವು ಗಮನ ಹರಿಸಬೇಕಾಗಿರೋದು ನೀರಿಂದ್ರಲ್ಲಿ ಬಾಳೆ ಆಗಿರ್ಬೋದು, ಈ ಪಪ್ಪಾಯ ಆಗಿರ್ಬೋದು, ಮತ್ತೆ ಇನ್ನ ಉಳಿದಂತೆ ಈ ತರಕಾರಿಗಳಾಗಿರ್ಬೋದು, ಮತ್ತೆ ಹೂವಿನ ಬೆಳೆಗಳಾಗಿರ್ಬೋದು ಸರ್. ಇವಕ್ಕೆ ಸ್ವಲ್ಪ ಹೆಚ್ಚಿನದಾಗಿ ನಾವು ಪೀರಿಯಾಡಿಕಲಿ ಕೊಡ್ತಾ ಇರಬೇಕಾಗುತ್ತೆ, 4 ದಿನ 5 ದಿನಕ್ಕೂ ಸರಿ. ಇನ್ನು ಉಳಿದಂತೆ ಈಗ ಅಡಿಕೆ ಬೆಳೆ ಆಗಿರ್ಬೋದು ಸರ್, ಅದಕ್ಕೂ ಅಷ್ಟೇ ನಾವು ಒಂದು ವಾರದಲ್ಲಿ 2 ಸತಿ ಕೊಡ್ತಾ ಇರ್ಬೇಕು ಸರ್. ಈಗ ಸಾಕಷ್ಟು ಈ ಒಂದು ಭಾಗದಲ್ಲಿ ಅಡಿಕೆ ಬೆಳೆ ವಿಸ್ತೀರ್ಣ ಆಗ್ತಾ ಇದೆ. ಈಗ ಪ್ರತಿನಿತ್ಯ ಡ್ರಿಪ್ ಮುಖಾಂತರ ನೀರು ಅಡಿಕೆ ಬೆಳೆಗೆ ಕೊಡುವಂತದ್ದನ್ನ ನಾವು ನೋಡಿದೀವಿ ಸರ್. ಅಂದ್ರೆ ಈ ರೀತಿ ನೀರು ಕೊಟ್ರೆ ಈ ಒಂದು ಬೆಳೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಸರ್? ಇದು ಒಂದು ಉತ್ತಮವಾದ ಕ್ವಶನ್. ಏನೇ ಹೇಗೆ ಕಡಿಮೆ ನೀರು ಕೊಟ್ರೆ ಗಿಡಗಳಲ್ಲಿ ತುಂಬಾ ಬೇರೆ ಬೇರೆ ಪರಿಣಾಮ ಆಗ್ತವೆ ಅಂತ ನಾವೆಲ್ಲ ಮಾತಾಡ್ತೀವೋ ಅದೇ ರೀತಿ ಅದನ್ನ ಜಾಸ್ತಿ ಕೊಟ್ರೇನು ತುಂಬಾ ದುಷ್ಪರಿಣಾಮಗಳು ಇರ್ತವೆ ಸರ್. ಈಗ ಹೇಳ್ಬೇಕಂದ್ರೆ ಲಾಡ್ಜಿಂಗ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ. ಅದೇನಾಗುತ್ತೆ ಅಂದ್ರೆ ಬುಡದಲ್ಲಿ ತೇವಾಂಶ ಜಾಸ್ತಿ ಆಗ್ಬಿಟ್ಟು ನೀರು ಮತ್ತೆ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಶಕ್ತಿನೇ ಬೇರುಗಳಿಗೆ ಸಿಗೋದಿಲ್ಲ. ಯಾಕಂದ್ರೆ ನಮ್ ಬೇರುಗಳಲ್ಲಿ ಉಸಿರಾಟ ಆಡ್ತಾ ಇರುತ್ತೆ ಸರ್, ಗಿಡಗಳು ಬೇರಿಂದಾನೆ ಆ ಉಸಿರು ತಗೊಳೋದು. ಆ ಗಾಳಿ ಬ್ಲಾಕ್ ಆಗ್ಬಿಡುತ್ತೆ ಸರ್, ಸೀದಾ ಬೇರುಗಳಿಗೆ ತಲುಪೋದಿಲ್ಲ. ಹಂಗಾಗಿ ಅದು ನೀರ್ ಇದ್ರೂ ಕೂಡ ಹೀರ್ಕೊಳಕಾಗಲ್ಲ, ತೇವಾಂಶ ಇದ್ರೂ ಕೂಡ ಹೀರ್ಕೊಳಕಾಗಲ್ಲ, ಪೋಷಕಾಂಶಗಳು ಇದ್ರೂ ಕೂಡ ಹೀರ್ಕೊಳಕಾಗಲ್ಲ. ಆ ಒಂದು ಪರಿಸ್ಥಿತಿಗೆ ಹೋಗಿ ಗಿಡ ಸೊರಗೋಗಿ ಮುಂದೆ ಸಾಯುವಂತ ಪರಿಸ್ಥಿತಿನೂ ನಾವು ಕಾಣಬಹುದು ಸರ್. ಅಂದ್ರೆ ಅತಿಯಾದ ನೀರಿನ ಬಳಕೆ ಸೂಕ್ತ ಅಲ್ಲ ಅಂತೀರ? ಹೌದು ಸರ್. ಈ ತರ ಯಾವ್ದಾದ್ರು ಸ್ವಲ್ಪ ತಗ್ಗಿನ ಪ್ರದೇಶಗಳಿದ್ದು ಮಳೆ ಹೆಚ್ಚು ಬಂದಾಗ ಜಾಸ್ತಿ ನೀರುಗಳು ಬಂದು ಸೇರ್ಕೊಂಡಿರೋಂತ ಸಿಚುಯೇಷನ್ ಏನಾದ್ರೂ ಇದ್ರೆ ಅಂತ ರೈತರುಗಳು ಏನ್ ಮಾಡ್ಬೇಕು, ಬಸಿ ಗಾಲುವೆಗಳನ್ನ ಮಾಡಿ ಆದಷ್ಟು ಬೇಗ ನೀರನ್ನ ಆಚೆ ಹಾಕ್ತಕ್ಕಂತ ಕೆಲಸ ಮಾಡ್ಬೇಕಾಗುತ್ತೆ ಸರ್. ಈಗ ಮಳೆಗಾಲದಲ್ಲಿ ಆದ್ರೆ ಬಸಿ ಗಾಲುವೆ ಮಾಡಿ ನಾವು ಆ ವ್ಯವಸ್ಥೆ ಮಾಡಿ ನೀರನ್ನ ನಾವು ನಿಯಂತ್ರಣದಲ್ಲಿ ಇಡಬಹುದು ಅಲ್ವಾ? ಈಗ ಬೇಸಿಗೆಯಲ್ಲಿ ಆದ್ರೆ ನಮ್ ಕೈಯಲ್ಲೇ ಇರುತ್ತಲ್ವಾ, ಯಾವಾಗ ಬೇಕಾದ್ರೂ ನಾವು ನೀರು ಕೊಡಬಹುದು, ಯಾವ ಬೇಕಾದ್ರೂ ನಾವು ನೀರನ್ನ ನಿಲ್ಲಿಸಬಹುದು. ಆದ್ರೂ ಎಲ್ಲೇ ಒಂದ್ ಕಡೆ ಈಗ ಹೆಚ್ಚು ಇಳುವರಿ ಬರಲಿ ಅಂತ ಹೇಳಿ ಕೊಟ್ರೆ, ಅತಿಯಾದ ನೀರು ಕೊಟ್ರೆ ಅದು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಹೌದು ಸರ್, ಗ್ಯಾರಂಟಿ ಇದು ಬೀರೇ ಬೀರುತ್ತೆ. ನಾವು ಬೇಸಿಗೆ ಕಾಲದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಬೇಸಿಗೆ ಟೈಮಲ್ಲಿ ಮಾತಾಡೋದಾದ್ರೆ ಡ್ರಿಪ್ಪಿಗಿನ್ನ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಎಲ್ಲಾ ತೋಟಗಾರಿಕೆ ಬೆಳೆಗಳು ಸೂಕ್ತ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಸರ್, ಈಗ ಈ ನಾವು ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಇದರಲ್ಲಿ ಒಂದು ಮೈಕ್ರೋ ಎನ್ವೈರನ್ಮೆಂಟ್ ಸೂಕ್ಷ್ಮ ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸರ್. ಈಗ ಈ ಬೇಸಿಗೆ ಬರ್ತಾ ಇರೋದು ತುಂಬಾ ಸಿವಿಯರ್ ಬೇಸಿಗೆ ಇದೆ ಸರ್, ನಾವು ಆಗ್ಲೇ ಫೀಲ್ ಮಾಡ್ತಾ ಇದೀವಿ 4-5 ವರ್ಷದಿಂದ. 1950 ಇಲ್ಲಿವರೆಗೂ ನಾವು ಒಂದು ಅಂದಾಜು ಮಾಡಿದ್ರೆ ಸುಮಾರು 1-1.5 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಏರಿಕೆ ಆಗಿದೆ ಸರ್. ಸೊ ಇದು ಬೇರೆ ಬೇರೆ ಕಾರಣಗಳಿಂದನು, ನಮ್ಮ ಮಾನವನ ಹಸ್ತಕ್ಷೇಪದಿಂದನೂ ಆಗಿದೆ, ಮತ್ತೆ ಒಂದು ಭೂಮಿಯ ತಿರುಗುವಿಕೆ ಚಲನೆಯಿಂದಲೂ ನೈಸರ್ಗಿಕವಾಗಿ ಕೂಡ ಆಗಿದೆ. ಇವೆರಡೂ ಸೇರಿ ನಮ್ಮ ವಾತಾವರಣದ ಒಂದು ತಾಪಮಾನ ಜಾಸ್ತಿ ಆಗಿದೆ. ಅದರಿಂದ ನಮ್ಗೆ ಹವಾಮಾನ ಬದಲಾವಣೆ, ಈ ವೈಪರೀತ್ಯದ ಇವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಂತ ಇದಾವೆ. ಸೊ ಈ ಚಳಿ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಮಾಮೂಲಿಗಿಂತ ತುಂಬಾ ಹೆಚ್ಚೆ ಫೀಲ್ ಅನ್ನಿಸ್ತಾ ಇದಾವೆ ನಮಗೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಬೇಸಿಗೆ ಟೈಮಲ್ಲಿ ನಾವು ಆದಷ್ಟು ಸ್ಪ್ರಿಂಕ್ಲರ್ಗಳು, ಈಗ ಕೃಷಿ ಇಲಾಖೆಯಿಂದ ನಮಗೆ 90% ಸಬ್ಸಿಡಿ ಕೊಡ್ತಾ ಇದಾರೆ ಸರ್. ಸೊ ಅದನ್ನ ಎಲ್ಲಾ ರೈತರು ಸದುಪಯೋಗ ಪಡಿಸ್ಕೊಂಡು ಆ ಸ್ಪ್ರಿಂಕ್ಲರ್ ನ ತಗೊಂಬಂದು ನಮ್ಮ ತೋಟಗಳಲ್ಲಿ ಅಳವಡಿಸ್ಕೊಂಡು ಅವನ್ನ ನಾವು ಆನ್ ಮಾಡೋದ್ರಿಂದ ಒಂದು ನಾವೇ ನ್ಯಾಚುರಲ್ ಆಗಿ ರೈನ್ ಮಳೆ ಬರಿಸ್ದಂತ ರೀತಿ ಬರುತ್ತೆ, ಮತ್ತೆ ತೋಟದಲ್ಲಿ ಒಂದು ತಾಪಮಾನ ತಗ್ಗುತ್ತೆ ಸರ್. ಒಂದ್ ಸ್ವಲ್ಪ ತನುವು ಬರುತ್ತೆ, ತನುವು ಬರುತ್ತೆ. ಹೊರಗಡೆಯಿಂದ ನೀರು ಬಿದ್ದಾಗ ಅದು ಮಳೆ ಬಂದಂಗಾಗುತ್ತೆ. ಗಿಡಗಳ ಮೇಲೆ ನೀರು ಬಿದ್ದು ಭೂಮಿಯ ಮೇಲೆ ಬಿದ್ದಾಗ ಅಲ್ಲಿ ತನುವು ತಾನಾಗಿ ತಾನೇ ಸೃಷ್ಟಿ ಆಗುತ್ತಲ್ವಾ? ಹೌದು. ನಾವು ಹೊರಗಡೆ ತೋಟದಿಂದ ಹೊರಗಡೆ 35 ಡಿಗ್ರಿ ಫೀಲ್ ಮಾಡ್ತಿದ್ರೆ ಒಳಗೆ ಹೋದ್ರೆ 1-1.5 ಡಿಗ್ರಿ ಕಡಿಮೆ ಆಗಿರುತ್ತೆ ಸರ್. ಇದನ್ನ ನಾವು ಟೆಸ್ಟ್ ಮಾಡಿನೇ ಹೇಳ್ತಾ ಇರೋದು. ಸೊ ಬೇಸಿಗೆಯಲ್ಲಿ ತುಂಬಾ ಬೇಸಿಗೆ ಇರೋ ಟೈಮಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಕೊಡೋದ್ರಿಂದ ಉತ್ತಮವಾಗಿ ನಾವು ತೋಟಗಳ ನಿರ್ವಹಣೆ ಮಾಡಿ ಕಾಯಿ ಉದುರುವುದನ್ನು ಕಮ್ಮಿ ಮಾಡಬಹುದು ಸರ್. ತಾಪಮಾನ ಜಾಸ್ತಿ ಆದಾಗ ಏನಾಗುತ್ತೆ, ಕಾಯಿ ಉದುರುವಿಕೆ ಜಾಸ್ತಿ ಆಗುತ್ತೆ ಸರ್. ಸೊ ಅದನ್ನು ಕೂಡ ಇದರಲ್ಲಿ ಎಲ್ಲ ನಾವು ಕಡಿಮೆ ಮಾಡಬಹುದು. ಈಗ ಅಡಿಕೆ ಹಾಕಿದಂತವರು ಆಯಿ ನೀರು ಬಿಡ್ತಾರೆ ಸರ್, ತುಂಬಿತವಾಗಿ ಏನಂದ್ರೆ ಸಾಕಷ್ಟು ಹಸಿ ಆಗುತ್ತೆ, ಎಲ್ಲ ಇವು ಒಂಬಳೆ ಚೆನ್ನಾಗಿ ಹೊಡೆಯುತ್ತೆ, ಅರಳು ಚೆನ್ನಾಗಿ ಹಿಡಿಯುತ್ತೆ ಅನ್ನುವಂಥದ್ನ ಸಾಕಷ್ಟು ನಾವು ಕೇಳಿದ್ದೇವೆ ಸರ್. ಇದ್ರ ಬಗ್ಗೆ ಏನು ಸರ್? ಸರ್ ಹೌದು, ರೈತರು ಈಗ ಏನ್ ಫೀಲ್ ಮಾಡ್ತಿದ್ದಾರೆ ಅದು ಸರಿನೇ ಇದೆ. ಬಟ್ ಅಷ್ಟು ನೀರು ನಮ್ಮಲ್ಲಿ ಸಿಗ್ಬೇಕಲ್ಲ ಸರ್, ಇದು ಬಯಲ್ಸೀಮೆ. ನೀರಿದ್ದಂತವ್ರು ಮಾಡಬಹುದು ಸರ್, ಬೇಸಿಗೆಯಲ್ಲಿ ಆಯ್ ನೀರು ಬಿಟ್ಟು ಮಾಡಬಹುದು. ಬಟ್ ನಾವು ಅದನ್ನ ಯಾರಿಗೂ ರೆಕಮೆಂಡ್ ಮಾಡಲ್ಲ ಅದನ್ನ. ಈಗ ಅದರಲ್ಲೂ ಈ ಬಯಲ್ಸೀಮೆಯಲ್ಲಿ ನಾವು ಅದನ್ನ ಶಿಫಾರಸು ಮಾಡಲ್ಲ. ಆದಷ್ಟು ಹನಿ ನೀರಾವರಿ ಮತ್ತೆ ಸ್ಪ್ರಿಂಕ್ಲರ್ ಪದ್ಧತಿನೇ ನಾವು ಎಲ್ಲರಿಗೂ ಹೇಳ್ತಕ್ಕಂಥದ್ದು. ಈಗ ನೀರು ಹೆಚ್ಚು ಪೋಲಾಗಬಾರದು, ನೀರು ನಮ್ಮ ಭೂಮಿಯಲ್ಲಿ ಅಂತರ್ಜಲ ಹಂಗೆ ಹಾಗೆ ಉಳಿಬೇಕು ಸ್ವಲ್ಪ ಮಟ್ಟಿಗೆ ಅಂದ್ರೆ, ಇವತ್ತು ನಾವು ಈಗ ನೀವ್ ಹೇಳಿದಂಗೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಗಿಡಕ್ಕಷ್ಟೇ ನಾವು ನೀರು ಕೊಟ್ಟಂಗಾಗುತ್ತಲ್ವಾ? ಅದು ಒಂಥರ ಅನುಕೂಲ ಆಗುತ್ತೆ, ಜೊತೆಗೆ ಸ್ಪ್ರಿಂಕ್ಲರ್ನ ಇಟ್ಟರೆ ಅದನ್ನ ಅನುಕೂಲ ಆಗುತ್ತೆ. ಈಗ ಹೆಚ್ಚು ನೀರು ಪೋಲಾಗಲ್ಲ. ಈಗ ನಮ್ ನೀವ್ ಹೇಳಿದ್ರ ನಮ್ಮ ಭಾಗದಲ್ಲಿ ಮಳೆಗಾಲ ಬಹಳಷ್ಟು ಕಡಿಮೆ, ಇಲ್ಲಿ ನೀರಿನ ಅಭಾವ ಜಾಸ್ತಿ ಅಂತ ಹೇಳಿದ್ರ ನಮ್ಮ ಚಿತ್ರದುರ್ಗ ಒಂದು ಜಿಲ್ಲೆಯ ವ್ಯಾಪ್ತಿ ಒಳಗಡೆ. ಆದಷ್ಟು ನಮ್ಮ ರೈತರ ಬುದ್ಧಿವಂತಿಕೆಯಿಂದ ನೀರನ್ನ ಎಷ್ಟು ಬೇಕಷ್ಟು ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಹೌದು ಸರ್. ಸರ್, ಈಗ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ, ಇಡೀ ನಮ್ಮ ಭಾರತ ದೇಶದಲ್ಲೇನೆ ರಾಜಸ್ಥಾನ ಗುಜರಾತ್ ಬಿಟ್ರೆ ನೆಕ್ಸ್ಟ್ ಮರುಭೂಮಿಕರಣ ಆಗ್ತಾ ಇರೋ ಫಾಸ್ಟೆಸ್ಟ್ ಮರುಭೂಮಿಕರಣ ಆಗ್ತಾ ಇರೋ ರಾಜ್ಯ ಅಂದ್ರೆ ಕರ್ನಾಟಕ, ಅದರಲ್ಲೂ ನಮ್ಮ ಮಧ್ಯ ಕರ್ನಾಟಕ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಈ ಭಾಗ ಏನಿದೆ ಸರ್, ಇದು ಮರುಭೂಮಿಕರಣ ತುಂಬಾ ವೇಗವಾಗಿ ಆಗ್ತಾ ಇದೆ. ಏನ್ ಕಾರಣ ಅಂತೀರಾ ಸರ್? ಇದು ಅಂತರ್ಜಲ ಬಳಕೆ, ಅಂತರ್ಜಲ ಅತಿ ಹೆಚ್ಚಿನ ಅಂತರ್ಜಲ ಬಳಕೆಯಿಂದ ಏನಾಗ್ತಾ ಇದೆ ಅಂದ್ರೆ, ಈ ಮರ ಗಿಡಗಳಿಗೆಲ್ಲ ನಮಗೆ ನೀರ್ ಸಿಗ್ತಾ ಇಲ್ಲ. ಅಂತರ್ಜಲ ಎಷ್ಟು ಆಳಕ್ಕೆ ಹೋದ್ರು ನೀರ್ ಸಿಗದೆ ಇರೋದ್ರಿಂದ ಅವು ಎಲ್ಲ ಸಾಯ್ತಾ ಇದಾವೆ. ಅದು ಅಲ್ಲದೆ ನಮ್ಮ ಮಾನವ ಹಸ್ತಕ್ಷೇಪ ಇದರಲ್ಲಿ ತುಂಬಾ ಜಾಸ್ತಿ ಆಗಿ ಎಲ್ಲಾ ಮರ ಗಿಡಗಳು ಬದುವಿಲ್ಲೆಲ್ಲ ಮುಂಚೆ ಎಷ್ಟು ಮರ ಗಿಡಗಳು ಇರ್ತಿದ್ರು ಸರ್, ಈಗ ಎಲ್ಲವನ್ನು ಒಂದು ಕಡದಾಗ್ತಾವ್ರೆ ಅಲ್ವಾ ಸರ್? ಹಂಗಾಗಿ ಇದೆಲ್ಲಾದ್ರೂ ಕಾರಣದಿಂದಾಗಿ, ಮತ್ತೆ ಆಮೇಲೆ ಈ ರಾಸಾಯನಿಕಗಳು ಅತಿ ಹೆಚ್ಚಿನ ರಾಸಾಯನಿಕಗಳ ಬಳಕೆಯಿಂದ ಇದೆಲ್ಲದ ಕಾರಣದಿಂದ ಮಣ್ಣಿನ ಫಲವತ್ತೆ ಕಡಿಮೆ ಆಗಿ ಅಂತರ್ಜಲದ ನೀರು ಕಡಿಮೆ ಆಗಿ ನಿಧಾನವಾಗಿ ನಮ್ಮ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಕಾಡು, ಕುರುಚಲ ಕಾಡು ಅಂತ ಈ ಬಯಲ್ಸೀಮೆಯಲ್ಲಿ ಬೆಳೆಯೋದಿದೆಲ್ಲನ, ಅದೆಲ್ಲ ಕಡಿಮೆ ಆಗಿ ಮರುಭೂಮಿಕರಣಕ್ಕೆ ಕಾರಣ ಆಗ್ತಾ ಇದೆ ಸರ್. ಅಲ್ಲ, ನಮ್ಮ ರೈತರು ಕಾಡು ಬೆಳೆಸಲಷ್ಟಿದ್ಗೆ ಈಗ ಬದುಗಳಲ್ಲಿ ಇರುವಂತಹ ಗಿಡಗಳನ್ನಾದ್ರೂ ಬೆಳೆಸಬೇಕಾಗುತ್ತಲ್ವಾ? ಈಗ ಅಂತ ಗಿಡಗಳನ್ನ ಸಮೇತ ಕಡದಾಕುವಂತದ್ನ, ಈ ಬದುಗಳನ್ನ ಸಹ ಕೆಲವು ಕಡೆ ತೆಗೆಯುವಂತದ್ನ ನಾವು ನೋಡಿದೀವಿ. ಈಗ ಯಾಕೆ ಇಷ್ಟೊಂದು ಒಂದು ಅಧೋಗತಿಗೆ ಹೋಗ್ತಾ ಇದ್ದಾರ ಗೊತ್ತಾಗ್ತಾ ಇಲ್ಲ. ಹೌದು ಸರ್, ಅದು ಇತ್ತೀಚೆಗೆ ಈ ಕೆಲವೊಂದು ಈ ಕಳೆದ 10 ವರ್ಷಗಳಿಂದ ಅಂತೂ ಇದು ಜಾಸ್ತಿ ಆಗಿದೆ. ಅದರಲ್ಲೂ ಈ ಅಡಿಕೆ ಅನ್ನೋ ಒಂದು ಇದನ್ನ ನಾನು ಏನ್ ಹೇಳ್ಬೇಕು, ಎಸೆನ್ಶಿಯಲ್ ಈವಿಲ್ ಅಂತ ಎಲ್ಲ ಕರೀತಾರೆ ಸರ್ ಇದನ್ನ, ನೆಸೆಸರಿ ಒಂದು ಭೂತ ಅಂತ. ಅದು ಈಗಿನ ಕಾಲದಲ್ಲಿ ಈ ಅಡಿಕೆಗೆ ಅನ್ವಯ ಆಗ್ತಾ ಇದೆ ಸರ್ ಅದು. ಯಾಕಂದ್ರೆ ಅದರಲ್ಲಿ ಈಗ ರೈತರು ಹೇಳೋದು ಎಲ್ಲ ಕರೆಕ್ಟ್ ಇದೆ ಸರ್, ಅದು ತುಂಬಾ ಕಡಿಮೆ ಲೇಬರ್ಸ್ ನ ಕೇಳುತ್ತೆ, ಹೆಚ್ಚಿನ ಅವಶ್ಯಕತೆ ಇಲ್ಲ, ಕೂಲಿ ಆಳುಗಳದಾಗಿರ್ಬೋದು, ಆದಾಯ ಬರುತ್ತೆ, ಮತ್ತೆ ಶ್ರಮನು ಹೆಚ್ಚಿನದಾಗಿ ಬೇಡಲ್ಲ. ಸೊ ಅಲ್ಲ, ಅಡಿಕೆ ಬೆಳೆಯಂತ ರೈತರಾದ್ರು ಈಗ ಸುತ್ತಲೂ ಬೌಂಡ್ರಿಗೆ ಈಗ ತೆಂಗು ಹಾಕೋದನ್ನ ನಿಲ್ಸಿಬಿಟ್ಟಾರೆ, ಈಗ ಯಾವುದೇ ಒಂದು ಅರಣ್ಯ ಗಿಡಗಳನ್ನ ಹಾಕೋದನ್ನ ನಿಲ್ಸಿದ್ರೆ ಹಾಕದಿರ್ಲಿ, ಇರಂತವಿದ್ರೂನು ಕಳೆನಾಶಕ ಒಯ್ದು ಅವನ್ನ ಸಾಯಿಸ್ಬಿಟ್ಟು ಜೆಸಿಬಿ ಇಂದ ತಗ್ಸಿ ಆಚೆ ಹಾಕಿ ಆ ಜಾಗಕ್ಕೆ ಅಡಿಕೆ ನೆಡ್ತಾ ಇದ್ದಾರೆ ಸರ್. ಇದು ತುಂಬಾ ಒಂದು ಎಲ್ಲ ವೈಪರೀತ್ಯಕ್ಕೆ ಕಾರಣ ಆಗ್ತಾ ಇದೆ ಸರ್. ಈಗ ಅಡಿಕೆ ಸುತ್ತಲೂ ಬೌಂಡ್ರಿಗೆ ಈಗ ತೆಂಗು ಅರಣ್ಯ ಗಿಡಗಳನ್ನೆಲ್ಲ ನಾವು ಬೆಳೆಸಿದ್ರೆ ತೋಟ ಅನ್ನೋ ರೀತಿಯಲ್ಲಿ ಒಂಥರ ಏನೋ ಅಲ್ಲಿ ಸಮೃದ್ಧಿ ಆಗಿರುತ್ತೆ, ತನುವಿರುತ್ತೆ, ಅಲ್ಲಿ ನಾವು ಹೋದ್ರು ಏನೋ ಒಂಥರ ನೆಮ್ಮದಿ ಸಿಗುತ್ತಲ್ವಾ? ಅರಣ್ಯ ಗಿಡಗಳನ್ನೆಲ್ಲ ಬೆಳೆಸ್ತಾ ಇಲ್ಲ ಅಂದ್ರೆ ಅಳಿಲ್ ಕಾಟ ಅಂತಾರೆ ಸರ್. ಹೌದು ಸರ್, ಹೌದು ಸರ್, ಅದು ನಮಗೆ ಯಾವುದೇ ರೀತಿ ಲಾಸ್ ಮಾಡಲ್ಲ ಸರ್. ನಮ್ಗೆ ಎಕನಾಮಿಕಲಿ ಲಾಭ ಆಗೋದನ್ನ ಏನೋ ಲಕ್ಷಗಟ್ಟಲೆ ತಪ್ಪಿಸುತ್ತೆ ಅನ್ನೋ ಯಾವುದೇ ಇದಿರಲ್ಲ ಸರ್. ಅವು ತೊಂದರೆ ಇಲ್ಲ ಸರ್, ಅವು ಇದ್ರೂ ನಮಗೆ ಬೇರೆ ಇನ್ನೊಂದು ಅನುಕೂಲಗಳು ಇರ್ತವೆ. ಈಗ ಅತಿ ಹೆಚ್ಚಿನದಾಗಿ ಈ ನೀವ್ ಹೇಳ್ದಂಗೆ ಬದುಗಳಲ್ಲಿ ತೆಂಗು ಮತ್ತೆ ಈ ಅರಣ್ಯ ಸಂಬಂಧಿಸಿದ ಮರಗಿಡಗಳು, ತೇಗ, ಒನ್ನೆ, ಬೀಟೆ, ಸಿಲ್ವರ್ ಈ ತರದವನ್ನೆಲ್ಲ ಹಾಕೋಣದ್ರಿಂದ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ಅಲ್ಲೊಂದು ಉತ್ತಮವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ, ಅದು ನಮ್ ಕಣ್ಣಿಗೆ ಕಾಣಿಸಲ್ಲ ಸರ್. ಗಿಡ ಮರಗಳ ಮಧ್ಯದಲ್ಲೇನೆ ಬೇರುಗಳಲ್ಲಿ ಬೇರೆ ಬೇರೆ ಒಂದು ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಇರ್ತವೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬೆನಿಫಿಟ್ ಆಗ್ತಾ ಇರುತ್ತೆ ಸರ್. ಈಗ ಅರಣ್ಯ ಗಿಡಗಳನ್ನ ಬೆಳೆಸಿದ್ರೆ ಅವೇನ್ ನೀರೇನ್ ಜಾಸ್ತಿ ಬೇಡಲ್ಲಲ್ವಾ? ಇಲ್ಲ ಸರ್, ಬೇಡೋದಿಲ್ಲ. ಈಗೇನು ನಾವು ನಾಟಿ ಮಾಡಿದ 1-2 ವರ್ಷದವರೆಗೂ ಸ್ವಲ್ಪ ಅವಕ್ಕೆ ಬೇಸಿಗೆ ಕಾಲದಲ್ಲಿ ನೀರ್ ಕೊಟ್ರೆ ಸಾಕು, ಮತ್ತೆ ಇನ್ನು 15-20 ವರ್ಷ ಅವು ಎಷ್ಟು ಜೀವಂತವಾಗಿರೋ ಟೈಮನ್ನು ನಮ್ಮಿಂದ ಯಾವುದೇ ನಿರ್ವಹಣೆನೂ ಬೇಡೋದಿಲ್ಲ ಸರ್. ಈಗ ಮುಂದೆ ಒಂದಲ್ಲ ಒಂದಿನ ಮಕ್ಕಳಿಗೆ ಆದ್ರೂ ಒಳ್ಳೆ ಆದಾಯ ತಂದು ಕೊಡ್ತಾವಲ್ವಾ? ನಿಜ ಸರ್. ಈಗ ತೆಂಗಾದ್ರೆ ನಾವು ಹೊಲದಲ್ಲಿ ಹೋದಾಗ ಬೇಸಿಗೆಯಲ್ಲಿ ಎಳೆನೀರ್ ಕುಡಿಬಹುದು, ಈಗ ಕೊಬ್ಬರಿ ಅದನ್ನ ಬಳಸ್ಕೋಬಹುದು. ಈಗೆಲ್ಲ ಹೊರಗಡೆ ಎಲ್ಲ ಎಣ್ಣೆ ಸಾಕಷ್ಟು ಗುಣಮಟ್ಟ ಇಲ್ಲ ಅಂತಾರೆ. ಈಗ ನಮ್ಮಲ್ಲೇ ಸಿಗುವಂತ ಈ ತೆಂಗಿನ ಕಾಯಿಯಿಂದ ಕೊಬ್ಬರಿ ಎಣ್ಣೆ ತಗಸಿ ಊಟಕ್ಕೆಲ್ಲ ಬಳಸಬಹುದಲ್ವಾ? ಸಾಕಷ್ಟು ಜನ ರೈತರು ಈ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಕೇರಳದಲ್ಲೇ ಇಷ್ಟೆಲ್ಲ ಅನುಕೂಲಗಳು ಇದ್ದಾವೆ, ತುಂಬಾ ಅನುಕೂಲ ಇದೆ ಸರ್. ತೆಂಗು ಕಲ್ಪವೃಕ್ಷ ಸರ್, ಅದಕ್ಕೋಸ್ಕರನೇ ಕಲ್ಪವೃಕ್ಷ ಅಂತ ಕರೆಯೋದು ಅದನ್ನ. ಅದರಿಂದ ಬರತಕ್ಕಂತ ಪ್ರತಿಯೊಂದು ಸಿಪ್ಪೆ ಆಗಿರ್ಬೋದು, ಚಿಪ್ಪ ಆಗಿರ್ಬೋದು, ಕಾಯಿ, ಕೊಬ್ಬರಿ, ಎಳನೀರು, ಮೊಟ್ಟೆ, ನಾರು, ಪ್ರತಿಯೊಂದೂ ನಮಗೆ ಉಪಯೋಗ ಆಗಿರೋದ್ರಿಂದ ಅದನ್ನ ಕಲ್ಪವೃಕ್ಷ ಅಂತ ಕರೀತೇವೆ ಸರ್. ಈಗೇನು ನೀವು ಹೇಳಿದ್ರಲ್ಲ ಎಣ್ಣೆ, ಈಗಿನ ಕಾಲದಲ್ಲಿ ಅದು ನಾವು ಏನು ಪ್ಯಾಕೆಟ್ ಅಲ್ಲಿ ಬರ್ತಾ ಇರೋದು ಅದು ಎಣ್ಣೆನೇ ಅಲ್ಲ ಸರ್, ಅದೊಂದು ಕೆಮಿಕಲ್ ನ ನಾವು ದಿನ ಕುಡಿತಾ ಇದೀವಿ ಸರ್. ಅದರಷ್ಟು ವಿಷಕಾರ ಇನ್ನೊಂದು ಯಾವ್ದು ಇಲ್ಲ ಸರ್. ಹಂಗಾಗಿ ಎಲ್ಲಾ ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ಅರಿವು ಬರ್ತಾ ಇದೆ ಸರ್ ಇದ್ರ ಬಗ್ಗೆ. ಎಲ್ಲರಿಗೂ ಡೈರೆಕ್ಟ್ ಆಗಿ ಇವರೇ ಮಿಲ್ ಗಳಿಗೆ ಹೋಗಿ ಕಡಲೆ ಬೀಜದಾಗಿರ್ಬೋದು, ಕೊಬ್ಬರಿದಾಗಿರ್ಬೋದು, ಇವುಗಳದೆಲ್ಲ ಈ ಮಿಲ್ ಗಳಲ್ಲಿ ಎಣ್ಣೆ ತೆಗ್ಸಿ ಮನೆಗಳಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಿರೋದನ್ನ ನಾವು ಕಾಣ್ತಾ ಇದೀವಿ ಸರ್. ಇನ್ನ ಅದು ಹೆಚ್ಚಿನ ಅರಿವು ಮೂಡಬೇಕಾಗಿದೆ ಸರ್. ಇಲ್ಲೇ ತನಕ ಈಗ ಅಂದ್ರೆ ಯಾವ ಯಾವ ಒಂದು ಮಣ್ಣಿನಲ್ಲಿ ಬೆಳೆಯತಕ್ಕಂಥ ತೋಟಗಾರಿಕಾ ಬೆಳೆಗಳಿಗೆ ಯಾವ ರೀತಿ ನೀರಿನ ಒಂದು ನಿರ್ವಹಣೆ ಮಾಡಬೇಕು, ಈಗ ನೀರು ಯಾವ ರೀತಿ ಕೊಟ್ಟರೆ ನಮ್ಮ ಬೆಳೆಗಳಿಗೆ ಸೂಕ್ತ, ಜೊತೆಗೆ ನೀರನ್ನ ಅಂತರ್ಜಲವಾಗಿ ಭೂಮಿಯಲ್ಲಿ ಉಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಈಗ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೇಳಿ ಸರ್. ಇದು ಅತ್ಯುತ್ತಮವಾದ ಕ್ವಶನ್. ಈಗ ಏನ್ ಹೇಳ್ಬೇಕು, ನಾನು ಯಾವಾಗ್ಲೇ ಹೇಳಿದೆ ಸರ್, ಮರುಭೂಮೀಕರಣ ಆಗ್ತಾ ಇದೆ ಅಂತ. ಮರುಭೂಮೀಕರಣ ಯಾಕೆ ಆಗ್ತಾ ಇದೆ ಅಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ಫಲವತ್ತತೆ ಕಡಿಮೆ ಆಗಿ. ನಾವು ಹಿಂದಿನ ದಿನಗಳಲ್ಲಿ ನಮ್ಮ ತಾತ ಮುತ್ತಾಜರ ಕಾಲದ ಎಲ್ಲ ನೋಡ್ತಿದ್ವಿ, ಪ್ರತಿ ವರ್ಷ ಮುಂಗಾರಿ ಬಂತೆ ಅಂದ್ರೆ ಸಾಕು, ತಿಪ್ಪೆಯಲ್ಲಿ ಇರತಕ್ಕಂಥ ಗೊಬ್ಬರಗಳನ್ನೆಲ್ಲ ಭೂಮಿಗೆ ಸೇರಿಸ್ತಕ್ಕಂಥ ಕೆಲಸ ಫಸ್ಟ್ ಮಾಡ್ತಾ ಇದ್ವಿ ಸರ್. ಬಟ್ ಈಗಿನ ಕಾಲದಾಗ ಏನಾಗಿದೆ, ದನ ಕರುಗಳೇ ಮನೆಯಲ್ಲಿಲ್ಲ ಸರ್. ಸೊ ಇನ್ನ ತಿಪ್ಪೆ ಗೊಬ್ಬರ ಏನಿಲ್ಲ, ನಾವು ಸೇರಿಸೋದು ಇಲ್ಲ. ಈಗ ಹೊರಗಡೆ ನಾವು ತಂದಾಕ್ತಿವಿ ಅಂದ್ರೆ ಒಂದು ಲೋಡು ತಿಪ್ಪೆ ಗೊಬ್ಬರಕ್ಕೆ 15,000-20,000 ಚಾರ್ಜ್ ಮಾಡ್ತಾ ಇದ್ದಾರೆ ಸರ್. ಸೊ ಇದು ಯಾಕೆಂದ್ರೆ ಕಡಿಮೆ ಆಗಿದ್ರದಿಂದ ಅಷ್ಟೆಲ್ಲ ಚಾರ್ಜ್ ಆಗ್ತಿದೆ, ಅದು ಉತ್ತಮವಾದ ಗುಣಮಟ್ಟನೂ ಇಲ್ಲ ಮೊದಲಿನಷ್ಟು. ಸೊ ನಾವು ಭೂಮಿಲಿ ಒಂದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಇರುತ್ತೆ ಸರ್, ಅದು ಕಡಿಮೆ ಆದ್ರಿಂದ ಹಿಂಗಾಗುತ್ತೆ. ಅದನ್ನ ಜಾಸ್ತಿ ಮಾಡ್ಬೇಕು ಅಂತಂದ್ರೆ ನಾವು ತಿಪ್ಪೆ ಗೊಬ್ಬರನ ಹೆಚ್ಚಿನದಾಗಿ ಬಳಕೆ ಮಾಡ್ಬೇಕು ಸರ್. ನಾವು ಕನಿಷ್ಠ ಅಂದ್ರೆ ವರ್ಷಕ್ಕೊಮ್ಮೆನಾದ್ರೂ ನಾವು ಇದನ್ನ ತಿಪ್ಪೆ ಗೊಬ್ಬರನ ಭೂಮಿಗೆ ಕೊಡಬೇಕು. ಕೊಡೋದ್ರಿಂದ ಇದು ತಿಪ್ಪೆ ಗೊಬ್ಬರ ಹೆಂಗಂದ್ರೆ ಸರ್, ಕೆಮಿಕಲ್ ಗೊಬ್ಬರಕ್ಕಿಂತ ಡಿಫ್ರೆಂಟ್ ಇರುತ್ತೆ, ತನ್ನ ಪೋಷಕಾಂಶಗಳನ್ನ ನಿಧಾನಕ್ಕೆ ಬಿಡುತ್ತೆ ಭೂಮಿಗೆ. ಈ ನಮ್ಮ ಏನ್ ಫರ್ಟಿಲೈಸರ್ಸ್ ನಾವು ಕೊಡ್ತೀವಲ್ಲ, ಯೂರಿಯಾ DAP ಇವೆಲ್ಲಾನ ಇವೆ, ಏನಂದ್ರೆ ಇವತ್ ಕೊಟ್ಟು ನಾಳೆ ನಾಡಿದೊಳಗೆ ಎಲ್ಲವನ್ನು ರಿಲೀಸ್ ಮಾಡ್ಬಿಡುತ್ತೆ ಸರ್. ಒಂದ್ ವಾರದೊಳಗೆ ರಿಸಲ್ಟ್ ನಾವು ಬೆಳೆಗಳಲ್ಲಿ ನೋಡ್ಬಿಡ್ಬಹುದು, ಮತ್ತೆ ಇನ್ನೊಂದು ವಾರ ಬಿಟ್ಟು ನಮಗೆ ಅದು ಯೂಸ್ ಆಗಲ್ಲ, ಮತ್ತೆ ಕೊಡಬೇಕಾಗುತ್ತೆ. ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಒಂದು ಹೆಚ್ಚು ಮಾಡಬೇಕಾಗಿದೆ ಸರ್. ಈಗ ನೀವು ಹೇಳಿದ್ರಿ, ಈಗ ನಿಮ್ಮ ಒಂದು ತೋಟಗಾರಿಕಾ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಈಗೆಲ್ಲ ಬಂದಂತ ರೈತರಿಗೆ ಈಗ ಮಣ್ಣು ಪರೀಕ್ಷೆ ಮಾಡಿಸಿ, ನೀರು ಪರೀಕ್ಷೆ ಮಾಡಿಸಿ, ಆ ಆಧಾರದ ಮೇಲೆ ಪೋಷಕಾಂಶಗಳನ್ನ ನೀವು ಕೊಡಿ ಅಂತ ಹೇಳ್ತಾ ಇದ್ರಿ. ಈಗ ಒಂದ್ ಮಾತು ಹೇಳಿದ್ರು ಸರ್, ಮೊದ್ಲೆಲ್ಲ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಸಾಕಷ್ಟು ಈಗ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ರು ಅಂತ ಹೇಳಿದ್ರ, ಅವತ್ತಿನ ಕಾಲದಲ್ಲಿ ಯಾವ್ದು ಮಣ್ಣಿನ ಒಂದು ಪರೀಕ್ಷೆ ಮಾಡಿಸ್ರಿ, ನೀರಿನ ಪರೀಕ್ಷೆ ಮಾಡಿಸ್ರಿ ಅಂತ ಯಾವ ಅಧಿಕಾರಿಗಳು ಸಹ ಹೇಳ್ತಾ ಇರ್ಲಿಲ್ಲ. ಅವತ್ತು ಅಂತ ಸ್ಥಿತಿನೂ ಇರ್ಲಿಲ್ಲ. ಅಂದ್ರೆ ಇವತ್ತೆಲ್ಲ ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಮಾಡಿಸ್ಬೇಕಾದಂತ ಸ್ಥಿತಿ ಯಾಕೆ ಬಂತು ಸರ್? ಏನಂದ್ರೆ ಅವಾಗಿನ ಕಾಲದಾಗೆ, ಈಗ ನಾವು 1970 ಕಾಲದಲ್ಲಿ ಏನ್ ಗ್ರೀನ್ ರೆವಲ್ಯೂಷನ್ ಅಂತ ಬಂತು ಸರ್ ಅವಾಗ, ಹಸಿರು ಕ್ರಾಂತಿ ಅಂತೇಳಿ. ಅಂದ್ರೆ ಈಗ ಹೊಸ ಹೊಸ ತಳಿಗಳಾಗಿರ್ಬೋದು, ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತ ತಳಿಗಳು, ಅತಿ ಹೆಚ್ಚಿನ ಇಳುವರಿ ಕೊಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂತ ಈ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು, ಮತ್ತೆ ರೋಗ ಮತ್ತೆ ಕೀಟಗಳು ಬಂದ್ರೆ ಅವನ್ನ ತಡಿತಕ್ಕಂತ ನಾವು ರಾಸಾಯನಿಕಗಳಿರ್ಬೋದು, ಮತ್ತೆ ಕಳೆನಾಶಕಗಳಿರ್ಬೋದು, ಇವೆಲ್ಲ ಅವಾಗ ಬಂದ್ವು ಸರ್. ಬಂದಿದ್ರಿಂದ ಏನಾಯ್ತು ಅಂತಂದ್ರೆ ನಮ್ಮ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಸರ್, ಆಹಾರದ ಉತ್ಪಾದನೆ ಜಾಸ್ತಿ ಆಯ್ತು. ಅವಾಗ ತುಂಬಾ ಅತಿ ಹೆಚ್ಚಿನ ಜನಸಂಖ್ಯೆಗೆ ತುಂಬಾ ಕಡಿಮೆ ಆಹಾರ ಉತ್ಪತ್ತಿ ಆಗ್ತಿತ್ತು ಅವಾಗಿನ ಕಾಲದಲ್ಲಿ. ಸೊ ಅವಾಗ ಆಗಿದ್ದು ಒಳ್ಳೇದೇ ಆಯ್ತು ಸರ್, ಅವಾಗ ಹಸಿರು ಕ್ರಾಂತಿ ಆಗಿದ್ದು. ಬಟ್ ಈಗ ಅದು ಅಷ್ಟೊಂದು ಈ ಕಾಲಕ್ಕೆ ಹೊಂದಿಕೆ ಆಗ್ತಾ ಇಲ್ಲ ಸರ್. ಹಸಿರು ಕ್ರಾಂತಿ ಸರ್ಕಾರಗಳು ಈಗ ನಮ್ಮ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳು ಬೆಳೆಯಲಿ ಅನ್ನುವಂತ ನಿಟ್ಟಿನಲ್ಲಿ ಸಲಹೆ ಕೊಟ್ಟರು, ರಾಸಾಯನಿಕಗಳನ್ನ ಬಳಸಿ ಅಂತ ಹೇಳಿ. ಆ ಸಲಹೆಯನ್ನ ನಮ್ಮ ರೈತರು ಮಿತಿ ಮೀರಿ ಬಳಕೆ ಮಾಡ್ತಾ ಇದ್ದಾರೆ. ಹೌದು ಹೌದು ಸರ್, ಹೌದು. ಅದನ್ನ ಎಷ್ಟು ಯಾವ ಲೆಕ್ಕಾಚಾರದಲ್ಲಿ ಹಾಕ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಇವ್ರ ಮನಸ್ಸಿಗೆ ಬಂದಷ್ಟು ಈಗ 1 KG ಹಾಕ್ರಿ ಅಂತ ಹೇಳಿದ್ರೆ 2 KG ಹಾಕೋದು, 2 ml ಹಾಕೊಂಡು ಸ್ಪ್ರೇ ಮಾಡಿರಿ ಅಂದ್ರೆ 5 ml ಹಾಕೊಂಡು ಸ್ಪ್ರೇ ಮಾಡೋದು. ಸೊ ಅತಿಯಾದ ಬಳಕೆಯಿಂದ ಇದೆಲ್ಲ ಈ ವೈಪರೀತ್ಯಗಳಿಗೆ ಕಾರಣ ಆಗ್ತಾ ಇದೆ. ಈ ವರ್ಷದ ಮಟ್ಟಿಗೆ ನೋಡಿ ಸರ್, ಯೂರಿಯಾ ಗೊಬ್ಬರ ಎಷ್ಟು ಕೇರ್ ಸಿಟಿ ಆಯ್ತಲ್ವಾ? ಹೌದೌದು ಸರ್. ಈಗ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಇಲಾಖೆಯಿಂದ ಎಲ್ಲಾ ಕಡೆಗೆ ಸರಬರಾಜು ಮಾಡಿದ್ರು, ಬಟ್ ಈಗ ಬಳಕೆ ಜಾಸ್ತಿ ಆದಾಗ ಅವ್ರೇನ್ ಮಾಡಕ್ಕಾಗುತ್ತೆ ಹೇಳಿ. ಹೌದು ಸರ್, ಇದನ್ನ ಯಾವುದೇ ರೀತಿಯನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ. ನಾವು ಒಂದ್ ರೀತಿ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ ರೈತನಿಗೆ ಅತಿ ಹೆಚ್ಚಿನ ಎಲ್ಲಾ ಕಡೆ ಅರಿವಿ ಕೊಡೋದ್ರಿಂದ ಮಾತ್ರ ನಾವ್ ಇದನ್ನ ತಡೆಗಟ್ಟಬಹುದು. ಅದನ್ನ ಬಿಟ್ರೆ ಇನ್ಯಾವುದು ಇದರಿಂದ ನಾವು ತಡೆಯಕ್ ಆಗೋದಿಲ್ಲ ಸರ್. ಈಗ ಎಲ್ಲ ಒಂದ್ ಕಡೆ ಹೇಳ್ತಾರೆ ಸರ್, ಈಗ ಇದೇ ರೀತಿ ನಾವು ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಔಷಧಿಗಳನ್ನ ನಾವು ಬಳಸ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ನಾವು ಗುಣಮಟ್ಟದ ಮಣ್ಣನ್ನು ಕೊಡಕ್ಕಾಗಲ್ಲ, ಮಣ್ಣು ತಟ್ಟಿ ಹೋಗ್ಲಿ ಸರ್, ಅವರ ಆರೋಗ್ಯನ ಸಹ ನಾವು ಕಾಪಾಡಕ್ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ನಾವು ಈಗ ಕೇಳ್ತಾ ಇದ್ದೀವಿ ಸರ್, ಅಲ್ವಾ? ಹೌದು ಹೌದು ಸರ್, ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ. ಈ ನಾವು ಮುಂದಿನ ಪೀಳಿಗೆಗೆ ನಾವು ಬಿಟ್ಟೋಗ್ತಕ್ಕಂಥದ್ದು ಮಣ್ಣಲ್ಲ ಸರ್, ಅದು ಅದೊಂದು ರಾಸಾಯನಿಕನ ಅವರ ಅಂಗೈಗೆ ಇಟ್ಬಿಟ್ಟು ನಾವು ಹೋಗ್ತಾ ಇದೀವಿ. ರಾಸಾಯನಿಕಗಳು ಗೊತ್ತು ನಿಮ್ಗೆಲ್ಲಾನ, ಕ್ಯಾನ್ಸರ್ ಕಾರಕಗಳು. ಸೊ ನಾವು ಉತ್ತಮವಾದ ಭವಿಷ್ಯ ಅಂತೂ ನಮ್ಮ ಮಕ್ಕಳಿಗೆ ಕೊಡಕ್ ಆಗ್ತಾ ಇಲ್ಲ. ಇಲ್ಲಿಂದ ಮುಂದಕ್ಕಾದ್ರೂ ಹೆಚ್ಚಿನ ಅರಿವು ತುಂಬಾ ಜನಕ್ಕೆ ಬರ್ತಾ ಇದೆ, ಇನ್ನು ಮುಂದೆ ಹೆಚ್ಚಿನ ಅರಿವು ಎಲ್ಲಾ ರೈತರುಗಳನ್ನ ಪಡ್ಕೊಂಡು ಎಲ್ಲರೂ ಅವರು ಭೂಮಿಲಿ ಇರತಕ್ಕಂತ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸಿ ಯಾವ್ದನ್ನ ಎಷ್ಟೆಷ್ಟು ಗೊಬ್ಬರಗಳನ್ನ ಕೊಡಬೇಕು, ಯೂರಿಯಾ ಎಷ್ಟು ಕೊಡಬೇಕು, DAP ಎಷ್ಟು ಕೊಡಬೇಕು, ಯಾವ ಬೆಳೆಗಳಿಗೆ ಅದನ್ನ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆ ಮತ್ತೆ ಹಾಗೆ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿರ್ತಕ್ಕಂಥ ನಮ್ಮ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಅವರ ಶಿಫಾರಸಿನ ಪ್ರಕಾರ ಎಲ್ಲ ಬೆಳೆಗಳಿಗೆ ಕೊಡಬೇಕು, ಅದನ್ನ ಬಿಟ್ಟು ಹೆಚ್ಚಿನದಾಗಿ ಕೊಡಬಾರದು ಅಂತ ನನ್ನ ಮನವಿ ಸರ್. ಈಗ ಪೋಷಕಾಂಶಗಳು ಅಂತಂದ್ರೆ ವರ್ಷದಲ್ಲಿ ಯಾವ್ಯಾವ ಕಾಲದಲ್ಲಿ ಕೊಡಬಹುದು ಸರ್ ತೋಟಗಾರಿಕೆ ಬೆಳೆಗಳಿಗೆ? ಸರ್ ಈಗ ಅಡಿಕೆ ತೆಂಗು ಇಂಥ ಬೆಳೆಗಳಿಗಾದ್ರೆ, ಹಣ್ಣಿನ ಬೆಳೆಗಳು ಯಾವಾಗ ಕೊಡಬಹುದು? ಈಗ ತರಕಾರಿ ಹೂವಿನ ಬೆಳೆಗಳಿಗೆ ಆದ್ರೆ ಅವಾಗ ಅದು 3 ತಿಂಗಳು 6 ತಿಂಗಳು ಬೆಳೆಯಿರ್ತವೆ, ಒಂದೆರಡು ಮೂರು ಟೈಮ್ ಕೊಟ್ಟು ಸುಮ್ಮನೆ ಇದ್ ಬಿಡ್ತಾರೆ ಸರ್. ಈಗ ತಳಗೊಬ್ಬರ ಮೇಲ್ಗೊಬ್ಬರ ಅಂತೇಳಿ ಈಗ ಅಡಿಕೆ ಮತ್ತು ತೆಂಗಿಗೆ ಇವಕ್ಕೆಲ್ಲ ಯಾವ್ಯಾವ ಟೈಮ್ನಲ್ಲಿ ಕೊಡಬೇಕಾಗುತ್ತೆ ಸರ್? ಸರ್ ಮೊದಲನೇದಾಗಿ ನಾವು ಮುಂಗಾರಿಲಿ ಒಮ್ಮೆ ಮತ್ತೆ ಹಿಂಗಾರಿಲಿ ಒಮ್ಮೆ ಕೊಡಬೇಕು ಸರ್. ಮುಂಗಾರಿಲಿ ನಾವು ಮಳೆ ಬರೋದಕ್ಕೂ ಮುಂಚೆ ಉಳುಮೆ ಮಾಡ್ಕಂತೀವಲ್ಲ ಸರ್, ಉಳುಮೆ ಮಾಡ್ಕೊಂಡು ತಕ್ಷಣನೇ ಗೊಬ್ಬರನ ನಾವು ಕೊಡಬೇಕಾಗುತ್ತೆ. ಅದರಲ್ಲಿ ಒಂದ್ 30 ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಅದ್ರ ಜೊತೆಗೆ ಶಿಫಾರಸಿನ ಏನು ತೆಂಗಿಗೆ ಮತ್ತೆ ಅಡಿಕೆಗೆ ಏನ್ ಶಿಫಾರಸು ಇದೆ ಎನ್ ಪಿ ಕೆ ಗೊಬ್ಬರಗಳದ್ದು ಆ ಪ್ರಮಾಣದಲ್ಲಿ ಅದಕ್ಕೆ ಅರ್ಧ ಪ್ರಮಾಣನ ನಾವು ಮುಂಗಾರಿಲಿ ಕೊಡಬೇಕು, ಇನ್ನ ಅರ್ಧನ ಹಿಂಗಾರಿಲಿ. ಹಿಂಗಾರಿಲಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ನಡೀತಾ ಇದೆ ಸರ್. ಈ ಅರ್ಧ ಏನ್ ಕೊಟ್ಟಿರ್ತೀರ ಇನ್ ಉಳಿದಿದ್ದ ಅರ್ಧನ ನಾವು ಹಿಂಗಾರಿಲಿ ಕೊಡಬೇಕಾಗುತ್ತೆ ಸರ್. ಈಗ ಕೊಡಬೇಕಂತೇಳಿ ಅತಿಯಾದಾಗಿ ಕೊಡಬಾರದು. ಈಗ ಮೊದಲು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಂತ ಹೇಳ್ತೀರ? ಹೌದು ಸರ್, ಮಣ್ಣು ಪರೀಕ್ಷೆ ಎಲ್ಲರೂ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಆಯಾಯ ಬೆಳೆಗಳಿಗೆ ಏನ್ ಶಿಫಾರಸಿದೆ ಅದನ್ನ ವಿಜ್ಞಾನಿಗಳನ್ನ ಕೇಳ್ಕೊಂಡ್ಬಿಟ್ಟು ಅದ್ರ ಪ್ರಕಾರನೇ ಕೊಡಬೇಕಾಗುತ್ತೆ ಸರ್. ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಈ ಪೋಷಕಾಂಶಗಳನ್ನ ಕೊಟ್ಟರೆ ಸಾಲದಾಗುತ್ತಾ, ಜೊತೆಗೆ ಏನಾದ್ರೂ ಲಘು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಸರ್? ಇಲ್ಲ ಸರ್, ಇದು ಕೊಡ್ಲೇಬೇಕು. ಈ ಲಘು ಪೋಷಕಾಂಶಗಳಿಗೆ ಬಂದ್ರೆ ಅವುಗಳ ಮಹತ್ವ ತುಂಬಾ ಇದೆ ಸರ್. ಯಾಕಂದ್ರೆ ಅವು ಗಿಡಗಳಿಗೆ ಬೇಕಾಗಿರತಕ್ಕಂಥದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿ, ಬಟ್ ಅವು ಇಲ್ಲ ಅಂತ ಅಂದ್ರೆ ಗಿಡಗಳಿಗೆ ತುಂಬಾ ನಾವು ನಷ್ಟ ಅನುಭವಿಸಬೇಕಾಗುತ್ತೆ. ಒಂದ್ ಕಡೆ ಇಳುವರಿ ಕಡಿಮೆ ಆಗುತ್ತೆ, ಇಲ್ಲ ಅಂದ್ರೆ ರೋಗ ರುಜಿನಗಳು ಬರ್ತವೆ. ಹೌದು, ಅವುಗಳಲ್ಲಿ ಇರತಕ್ಕಂತ ರೋಗನ ತಡಕತಕ್ಕಂತ ಸಾಮರ್ಥ್ಯನೇ ಕಡಿಮೆ ಆಗೋಗುತ್ತೆ ಸರ್. ಹಾಗಾಗಿ ನಾವು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಗಮನ ಹರಿಸೋದು ತುಂಬಾ ಅತಿ ಮುಖ್ಯವಾದ ಒಂದು ವಿಚಾರ ಸರ್. ಸರ್, ಈಗ ಕೆಲವೊಂದು ತೋಟಗಾರಿಕೆ ಬೆಳೆಗಳಿಗೆ ಸಾಕಷ್ಟು ಕೆರೆ ಮಣ್ಣನ್ನ ಕೊಡುವಂತದ್ದನ್ನ ನಾವು ನೋಡಿದೀವಿ ಅಲ್ವಾ? ಹೌದೌದು. ಈಗ ಭೂಮಿಯ ಮಣ್ಣೆ ಕಾಣಬಾರ್ದು, ಆ ತರ ಹೊಸದ ಮಣ್ಣು ಏರ್ಸಿ ಬಿಡ್ತಾರಲ್ವಾ? ಅದು ತುಂಬಾ ಇದು ಯಾವ ರೀತಿ ಒಳ್ಳೇದಾಗುತ್ತ ಸರ್ ರೈತರಿಗೆ? ಇಲ್ಲ ಇಲ್ಲ ಸರ್, ಇದು ಒಂದು ತಪ್ಪು ಕಲ್ಪನೆ ಸರ್. ಕೆರೆಗೋಡು ನಾವು ಕೊಡೋದ್ರಿಂದನ ಈಗ ಅಡಕೆಗಳಲ್ಲಿ ತುಂಬಾ ನೋಡ್ತಾ ಇದೀವಿ ಸರ್ ನಾವು ಅದನ್ನ. ಅದರಲ್ಲೂ ಕೊಡೋದಾದ್ರೂ ಒಂದು ಪ್ರಮಾಣದಲ್ಲಿ ಇತ್ತು ಸರ್ ಮುಂಚೆ ಎಲ್ಲಾನ. ಈಗ ಮಣ್ಣು ಸಿಗೋದಿಲ್ಲ ಅಂತೇಳಿ ಒಂದೇ ಸರಿ ಸಿಕ್ಬಿಟ್ರೆ ಒಂದು 1 ಅಡಿ 1.5 ಅಡಿ ಓಡಿಸ್ತಾ ಇದಾರೆ ಸರ್. ಇದರಷ್ಟು ಒಂದು ಕೆಟ್ಟ ಪದ್ಧತಿ ಇನ್ನೊಂದಿಲ್ಲ ಸರ್. ಇದನ್ನ ನಾವು ಯಾವುದೇ ಕಾರಣಕ್ಕೂ ಶಿಫಾರಸು ಮಾಡಲ್ಲ. ಹಂಗೂ ಮಾಡಬೇಕು ಅಂದ್ರೆ ಎಂತ ಮಣ್ಣಿಗೆ ಸರ್? ಈಗ ಮರಳು ಫುಲ್ ಮರಳು ಇರುತ್ತೆ ಅನ್ಸುತ್ತೆ. ಅಂತ ಮಣ್ಣುಗಳಿಗೆ ಕೆರೆಗೋಡು ಹೊಡೆದ್ರೆ ತುಂಬಾ ಉಪಯೋಗ ಆಗುತ್ತೆ ಸರ್. ಅದ್ರಲ್ಲೂ ಒಂದು 1/2 ಅಡಿಗಿನ್ನ ಸ್ವಲ್ಪ ಕಡಿಮೆನೆ ಹೊಡಿಬೇಕು ಸರ್. ಓಡಿಸ್ಬಿಟ್ಟು ರೋಟೋವೇಟರ್ ಅಥವಾ ಸ್ವಲ್ಪ ಆಳವಾಗಿ ಉಳುಮೆ ಮಾಡತಕ್ಕಂತ ಉಪಕರಣಗಳಿಂದ ನಾವು ಉಳುಮೆ ಮಾಡಿ ಹಳೆ ಮಣ್ಣು ಮತ್ತೆ ಹೊಸ ಮಣ್ಣು ಎರಡು ಮಿಕ್ಸ್ ಆಗೋ ರೀತಿಲಿ ನೋಡ್ಕೋಬೇಕು. ಮಿಕ್ಸ್ ಆದ್ಮೇಲೆ ನಾವು ಸ್ವಲ್ಪ ಇರಿಗೇಷನ್ ಕೂಡ ತುಂಬಾ ಫ್ರೀಕ್ವೆಂಟ್ ಆಗಿ ಜಾಸ್ತಿನೇ ಕೊಡಬೇಕಾಗುತ್ತೆ ಸರ್ ನೀರಾವರಿನೂ ಕೂಡ. ಕೆಲವರೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಅಡಿಕೆ ಬುಡಕ್ಕೆ ಸಾಕಷ್ಟು 4-5 ಪುಟ್ಟಿ ಆ ಬೇರೆ ಕಾಣಬಾರ್ದು ಆ ತರ ಮುಚ್ಚತಾ ಇದಾರೆ ಸರ್. ಇನ್ನೊಂದು ಈ ಬೇರ್ ಬರ್ತಾ ಇರುತ್ತೆ ಮೇಲ್ಗಡೆ ಕಾಣಿಸುತ್ತಲ್ಲ ಬೇರೆ ಅಡಿಕೆಯಲ್ಲಿ, ಅದು ಗಿಡ ಏನಕ್ ಬೆಳೆಸಿರುತ್ತೆ ಅಂದ್ರೆ ವಾತಾವರಣದಾಗಿರ್ತಕ್ಕಂಥ ಗಾಳಿ ನೀರ್ ಕಾಣೋದಕ್ಕೆ, ಕೆಳಗಡೆ ಉಸಿರಾಡೋದಕ್ಕೆ, ಕೆಳಗಡೆ ಅದಕ್ಕೆ ಉಸಿರಾಡಕ್ ಆಗ್ತಾ ಇರಲ್ಲ. ಉಸಿರುಗಟ್ಟಿದ್ರಕ್ಕಂತ ವಾತಾವರಣ ಇದ್ದಂತ ಟೈಮಲ್ಲಿ ಅದು ಹೊರಗಡೆ ಬೇರ್ಗಳನ್ನ ಬಿಡುತ್ತೆ ಸರ್. ಅಂತ ಟೈಮಲ್ಲಿ ನಾವು ಮತ್ತೆ ಬೇರ್ ಕಾಣಿಸ್ತೈತೆ ಅಂತೇಳಿ ನಾವು ಮಣ್ಣುಗಳನ್ನ ತಗೊಂಡೋಗಿ ಸುರಿದು ಬಿಟ್ರೆ ಅವು ಉಸಿರಾಡಕ್ ಆಗೋದಿಲ್ಲ ಸರ್. ಹೆಚ್ಚಿನ ನಾನು ಇಲ್ಲೇ ಹಿರಿಯೂರು ಭಾಗದಲ್ಲೇ ಸುಮಾರು ಕಡೆ ನೋಡಿದೀನಿ ನಾನು. 1.5 ಅಡಿ ಮಣ್ಣುಗಳನ್ನ ಕೆರೆಗೋಡು ಎಲ್ಲ ಒಡೆದ್ಬಿಟ್ಟು ಇಡೀ ತೋಟನೆ ಒಡೆದು 3 ತಿಂಗಳಿಗೆ ಒಣಗೋ ಇರೋದು ಅಂತೂ ನಾನು ನೋಡಿದ್ದೀನಿ ಸರ್. ನಾನೇ ಕಣ್ಣೆದ್ರಿಗೆ ನಾನು ನೋಡಿದ್ದೀನಿ ಸರ್. ಸೊ ನಮ್ಮ ರೈತ ಬಂದ್ರೆ ನಂಗೆ ಕೇಳ್ಕೊಳೋದು ಏನಂದ್ರೆ ಮಣ್ಣು ನಾವು ಒಡಿಬೇಡ್ರಿ ಅಂದ್ರೆ ನೀವು ನಿಲ್ಸಲ್ಲ, ಆದ್ರೂ ಒಡೆದ್ರು ಕೂಡ ಒಂದು 3 ಇಂಚು ಬೀಳಲಿ ಅಷ್ಟು ಮಾಡಿ ಹಳೆ ಮಣ್ಣು ಮತ್ತೆ ಹೊಸ ಮಣ್ಣು ಎರಡು ಮಿಕ್ಸ್ ಆಗೋ ರೀತಿಲಿ ನಾವು ಉಳುಮೆವನ್ನ ಮಾಡ್ಕೋಬೇಕು. ಇದನ್ನ ಮಣ್ಣು ಕೊಟ್ಟಾದ್ಮೇಲೆ ಅತಿ ಹೆಚ್ಚಿನ ನೀರ್ ಕೊಡ್ಬೇಕಾಗುತ್ತೆ ಸರ್. ಈಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ನಮ್ಮ ಭಾಗದಲ್ಲಿ ಅಂದ್ರೆ ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲ, ಈಗ ತೆಂಗು ಅಡಿಕೆ ಆಗಿರ್ಬೋದು ಕೆಲವೊಂದು ಹಣ್ಣಿನ ಬೆಳೆಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ ಬೆಳೆಸಲ್ಲ ಅಂದ್ರೆ ಇದು ಒಂದ್ ಕಡೆ ನಮಗೆ ಸಂತೋಷ ಆಗುತ್ತೆ. ಅಂದ್ರೆ ಸಾಕಷ್ಟು ಈಗ ನೈಸರ್ಗಿಕ ಕೃಷಿ ಅನ್ನುವಂಥದ್ದು, ಸಾವಯವ ಕೃಷಿ ಅನ್ನುವಂಥದ್ದು, ಸಹಜ ಕೃಷಿ ಅನ್ನುವಂಥದ್ನ ಅಳವಡಿಸಿಕೊಂಡು ಸಾಕಷ್ಟು ಜನ ರೈತರು ಹೊರಗಡೆಯಿಂದ ಯಾವುದು 1 ರೂಪಾಯಿ ಖರ್ಚಿಟ್ಟು ಗೊಬ್ಬರಗಳನ್ನ ತರದೆ ಈಗ ಅಲ್ಲೇ ಸಿಗುವಂತ ಕೃಷಿ ತ್ಯಾಜ್ಯಗಳನ್ನ ಅಲ್ಲೇ ಗೊಬ್ಬರವಾಗಿ ಮಾಡುವಂತದನ್ನ ನೋಡಿದ್ವಿ. ಕೆಲವೊಂದು ದೇಶೀಯ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿ ಜೀವಾಮೃತ ಅಂತೇಳಿ ಮಾಡ್ಕೊಂಡು ಅದನ್ನ ಒಂದು ಭೂಮಿಗೆ ಎರಚಿ ಬೆಳೆಯುವಂತದನ್ನ ನೋಡಿದ್ವಿ. ಅಂದ್ರೆ ಸಾಕಷ್ಟು ಒಳ್ಳೆಯ ಬೆಳೆ ನಮಗೆ ಬಂದಿದೆ, ಒಳ್ಳೆಯ ಇಳುವರಿ ಬರ್ತಾ ಇದೆ ಅಂತ ಸಾಕಷ್ಟು ಜನ ನಮ್ಮ ರೈತರು ಹೇಳ್ತಾ ಇದ್ದಾರೆ ಸರ್. ಇಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಿ ಸರ್? ಸರ್, ಅವರು ಮಾಡ್ತಕ್ಕಂಥ ಕೆಲಸ ಇನ್ನೊಬ್ಬರಿಗೆ ಮಾದರಿ ಸರ್. ಬೇರೆ ರೈತರುಗಳಿಗೆ, ಅಕ್ಕ ಪಕ್ಕದ ರೈತರುಗಳಿಗೆಲ್ಲ ಅವರು ಮಾದರಿಯಾಗಿದ್ದಾರೆ ಸರ್. ಈಗ ನಮ್ಮಲ್ಲಿ ರೈತರಲ್ಲಿ ಏನು ಒಂದು ತಪ್ಪು ಕಲ್ಪನೆ ಇದೆ ಅಂತಂದ್ರೆ, ನಾವು ಫರ್ಟಿಲೈಸರ್ಗಳನ್ನ ಜಾಸ್ತಿ ಕೊಡಬೇಕು, ಕೆಮಿಕಲ್ಗಳನ್ನ ಜಾಸ್ತಿ ಸ್ಪ್ರೇ ಮಾಡಬೇಕು, ಅದರಿಂದ ನಾವು ಅತಿ ಹೆಚ್ಚಿನ ಇಳುವರಿ ಪಡಿಬೇಕು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಬಟ್ ಇವರು ಇಂಥ ರೈತರು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡದೇನೆ, ಯಾವುದೇ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡದೇನೆ, ನೈಸರ್ಗಿಕವಾಗಿ ಜೀರೋ ಕಲ್ಟಿವೇಷನ್ ಅಂತನಾಗ್ಲಿ ಅಥವಾ ಆರ್ಗ್ಯಾನಿಕಲ್ ಬೆಳೀತಕ್ಕಂಥ ಒಂದು ಪದ್ಧತಿಗಳಾಗಿ ಇವುಗಳನ್ನೆಲ್ಲ ಅಳವಡಿಸ್ಕೊಂಡು ಬೆಳೆದು ಯಶಸ್ವಿಯಾಗಿರ್ತಕ್ಕಂಥ ರೈತರುಗಳು ಮಾದರಿ ಸರ್. ಅವರು ಸಂತೋಷ ಪಡಬೇಕು ಸರ್. ಈಗಿನ ಕಾಲದಲ್ಲಿ ಅದು ಹೆಚ್ಚಿನ ಗಣನೀಯವಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸರ್. ಅಂತ ಜಾಸ್ತಿ ಆಗ್ತಿದ್ದೀರಾ ಆತರ ರೈತರು? ಈಗ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆಗಳಿದ್ರೆ ಏನ್ ನಮಗೆ ಲಾಸ್ ಏನಿಲ್ಲ? ಇಲ್ಲ ಸರ್, ಅವುಗಳು ಅಲ್ಲೇ ನಾವು ರೂಟ್ ರೋಡಿಬಹುದು, ಇಲ್ಲಾಂದ್ರೆ ಕಿತ್ತ ಹಾಕಿದ್ರು ಹೆಸರೆಲ್ಲ ಗೊಬ್ಬರ ಆಗುತ್ತೆ. ಅವನ್ನ ಬಿಟ್ಕೊಂಡ್ರೆ ನಮಗೆ ಲಾಸ್ ಇಲ್ಲ. ಇಲ್ಲೋ ಒಂದ್ ಕಡೆ ನಾವು ಪದೇ ಪದೇ ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಈಗ ಎರೆಹುಳುಗಳೆಲ್ಲ ನಾಶ ಆಗ್ತಾ ಇದಾವಲ್ವ ಭೂಮಿಯಲ್ಲಿ? ಎರೆಹುಳು ಅಷ್ಟೇ ಅಲ್ಲ ಸರ್, ಭೂಮಿಲಿ ರೈತನ ಮಿತ್ರ ಎರೆಹುಳು ಮಾತ್ರ ಅಲ್ಲ, ಸೂಕ್ಷ್ಮಾಣು ಜೀವಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರ್ತವೆ ಸರ್ ಭೂಮಿಲಿ. ಅದು ಒಂದು ಮಣ್ಣಾಗಬೇಕು ಅಂತ ಅಂದ್ರೆ ಸುಮಾರು ವರ್ಷಗಳು, 100-150 ವರ್ಷಗಳ ಟೈಮ್ ತಾಂಡಿರುತ್ತೆ ಸರ್. ಒಂದ್ ಮೇಲ್ಗಡೆ ಒಂದು ಅರ್ಧ ಅಡಿ ಏನ್ ಮಣ್ಣಿರುತ್ತೆ ಅದು ನಿಜವಾದ ಮಣ್ಣು ಸರ್. ಅದರಿಂದ ಕೆಳಕ್ಕೆಲ್ಲ ಹೋದ್ರೆ ನಮ್ಗೆ ಸುಮ್ನೆ ಅದು ಹೆವಿ ಮೆಟಲ್ಸ್ ಇರತಕ್ಕಂತ ಮಣ್ಣದು, ಅದನ್ನ ನಾವು ಯಾವುದೇ ಬೆಳೆಗಳಿಗೆ ಅದು ಸೂಕ್ತ ಆಗಿರಲ್ಲ. ಸೊ ಅಂತ ಒಂದು ಮಣ್ಣಾಗಬೇಕಂದ್ರೆ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು, ಎರೆಹುಳುಗಳು ಇವೆಲ್ಲ ಇರ್ತವೆ ಸರ್. ನಾವು ಈ ಯಾವುದು ಈ ಕಳೆನಾಶಕ ನೋಡಿ ಡೈರೆಕ್ಟ್ ಆಗಿ ಭೂಮಿಗೆ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರ್ತಕ್ಕಂತ ಎರೆಹುಳು ಮತ್ತೆ ಎಲ್ಲಾ ತರದ ಸೂಕ್ಷ್ಮಾಣು ಜೀವಿಗಳು ನಾಶ ಹೊಂದುತ್ತವೆ. ಇದರಿಂದ ಭೂಮಿ ಬರಡಾಗದಂತೂ ಖಚಿತ ಸರ್. ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಮೊಬೈಲ್ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 7957509668. ಅಭಿಲಾಷ್ ಸರ್ ಅವರ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 7957509668. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆಯನ್ನ ನಮ್ಮ ರೈತರು ಈಗ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ತೋಟಗಾರಿಕಾ ಬೆಳೆಗಳಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಕುರಿತು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ತೋಟಗಾರಿಕಾ ಕ್ಷೇತ್ರದ ತೋಟಗಾರಿಕಾ ಅಧಿಕಾರಿ ಎಲ್ ಅಭಿಲಾಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಹವಾಮಾನ ವರದಿ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಈಶಾನ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಹೆಚ್ಚಿನ ಬದಲಾವಣೆ ಇಲ್ಲ. ಗಮನಾರ್ಹವಾಗಿ 2.1 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ಇತ್ತು. ಕರಾವಳಿ ಕರ್ನಾಟಕದ ಮೇಲೆ ದಕ್ಷಿಣ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಹೆಚ್ಚಿನ ಸ್ಥಳಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. 2 ಡಿಗ್ರಿ ಸೆಲ್ಸಿಯಸ್ನಿಂದ +2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಪ್ರತ್ಯೇಕವಾಗಿದೆ. ಗಮನಾರ್ಹವಾಗಿ ಏರಿಕೆ 2.1 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅತ್ಯಂತ ಗಮನಾರ್ಹವಾಗಿ ಏರಿಕೆ ಕರ್ನಾಟಕ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ, ಕನಿಷ್ಠ 4.1 ಡಿಗ್ರಿ ಸೆಲ್ಸಿಯಸ್ ಅಥವಾ ಕಡಿಮೆ. ಕರಾವಳಿ ಕರ್ನಾಟಕದ ಹಲವು ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಳ. ಕರಾವಳಿ ಕರ್ನಾಟಕದ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕರ್ನಾಟಕ ಕೆಲವು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಳ. ಕರ್ನಾಟಕದ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ, ಕರ್ನಾಟಕದ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯ. ಕರ್ನಾಟಕದ ಉತ್ತರ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ. ಕರ್ನಾಟಕ ದಕ್ಷಿಣ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಕಡಿಮೆ. ಹಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಒಣಹವೆ, ಮುಂದುವರಿಯುತ್ತದೆ, ಮಳೆ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಕರಾವಳಿ ಕರ್ನಾಟಕದ ದಿನಾಂಕ 13/1/2023 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 14/1/2023 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 15/1/2023 ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 16/1/2023 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 17/1/2023 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 18/1/2023 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 19/1/2023 ವರದಿ. ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡಿನ ವರದಿ. ದಿನಾಂಕ 13/1/2023 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 14/1/2023 ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 15/1/2023 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 16/1/2023 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 17/1/2023 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 18/1/2023 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 19/1/2023 ವರದಿ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 13/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 14/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 15/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 16/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 17/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 18/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಿನಾಂಕ 19/1/2023 ವರದಿ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಅಥವಾ ಕವಿದಿರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27°C ಮತ್ತು 17°C ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳವರೆಗೆ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಅಥವಾ ಮಂಜು ಕವಿದಿರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27°C ಮತ್ತು 17°C ಇರುವ ಸಾಧ್ಯತೆ ಇದೆ. ಉಳಿದ